ಕರ್ನಾಟಕದ ಜನರ ನೆಚ್ಚಿನ ಆಭರಣ ಜ್ಯುವೆಲರ್ಸ್ ಅರ್ಪಿಸುತ್ತಿದೆ ಫೆಬ್ರವರಿ ಫೆಸ್ಟ್ 2025. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ 300 ರೂಪಾಯಿ ವರೆಗೂ ಆಫ್, ಹಾಗೆ ಹಳೆ ಚಿನ್ನದ ವಿನಿಮಯದ ಮೇಲೆ ಹೆಚ್ಚುವರಿ 50 ರೂಪಾಯಿ ಪಡೆಯಿರಿ. ಡೈಮಂಡ್ ಪರ್ ಕ್ಯಾರೆಟ್ ಮೇಲೆ 9,000 ರೂಪಾಯಿ ವರೆಗಿನ ಆಫ್, ಅಲ್ಲದೆ ಹಳೆ ಚಿನ್ನ ವಿನಿಮಯದ ಮೇಲೆ ಹೆಚ್ಚುವರಿ 100 ರೂಪಾಯಿ ಪಡೆಯಿರಿ. ಹಾಗೆ ಬೆಳ್ಳಿಯ ಸಲಕರಣೆಗಳ ಪ್ರತಿ ಕೆಜಿ ಮೇಕಿಂಗ್ ಚಾರ್ಜಸ್ ಮೇಲೆ ಫ್ಲಾಟ್ 3,000 ರೂಪಾಯಿ ಆಫ್. ಇಂದೇ ನಿಮ್ಮ ಹತ್ತಿರದ ಆಭರಣ ಜ್ಯುವೆಲರ್ಸ್ ಗೆ ಭೇಟಿ ನೀಡಿ. ಟಿಎನ್ಸಿ ಅಪ್ಲೈ. ಸಮಾಜ ಕಲ್ಯಾಣ ಇಲಾಖೆಯು ಪರಿಶಿಷ್ಟ ಜಾತಿಯವರ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಅಭಿವೃದ್ಧಿಗಾಗಿ ವಿವಿಧ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡುತ್ತಿದೆ. ಈ ಮೂಲಕ ಶೈಕ್ಷಣಿಕ ಅಭಿವೃದ್ಧಿ ಕಾರ್ಯಕ್ರಮದಡಿಯಲ್ಲಿ ವಿದ್ಯಾರ್ಥಿ ನಿಲಯಗಳಿಗೆ ಪ್ರವೇಶ ನೀಡುವ ನಿಟ್ಟಿನಲ್ಲಿ 5ನೇ ತರಗತಿಯಿಂದ 10ನೇ ತರಗತಿಯ ವ್ಯಾಸಂಗ ಮಾಡುತ್ತಿರುವ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ ಪ್ರವೇಶ ಕಲ್ಪಿಸಲಾಗುತ್ತಿದೆ. ಇದರಲ್ಲಿ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯ, ಮೆಟ್ರಿಕ್ ಪೂರ್ವ ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ವಿದ್ಯಾರ್ಥಿಗಳಿಗೆ ಎಲ್ಲಾ ಸೌಲಭ್ಯಗಳನ್ನು ನಿಗದಿತ ಮೊತ್ತದ ಮೂಲಕ ನೀಡಲಾಗುತ್ತಿದೆ. ಅಂತೆಯೇ ಮೆಟ್ರಿಕ್ ನಂತರದ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ ಪ್ರವೇಶ ಕಲ್ಪಿಸಲಾಗುತ್ತಿದೆ. ಭೋಜನ ವೆಚ್ಚ, ಶುಚಿ ಸಂಭ್ರಮ ಕಿಟ್, ಎಲ್ಲಾ ಸೌಲಭ್ಯವೂ ಇದರಲ್ಲಿ ಒಳಗೊಂಡಿರುತ್ತದೆ. ಇದು ಜಂಟಿ ನಿರ್ದೇಶಕರ ಕಚೇರಿ, ಸಮಾಜ ಕಲ್ಯಾಣ ಇಲಾಖೆ, ದಾವಣಗೆರೆ ಜಿಲ್ಲೆಯ ಪ್ರಕಟಣೆ. ಈಗ ಬರುವ ಹಬ್ಬಗಳಿಗೆ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ ಗೆ ಹೊಸದನ್ನ ಕೊಂಡ್ಕೋಬೇಕಾ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಬ್ರೇಕ್ ಎಂಜಾಯ್ ಮಾಡುವ ಟ್ರಿಪ್ ಮಾಡ್ಬೇಕಾ? ಫೈನಾನ್ಷಿಯಲ್ ವರೀಸ್ ನಿಂದ ಈ ತರದ ಆಸೆಗಳು ಈಡೇರ್ತಾ ಇಲ್ವಾ? ಬನ್ನಿ ಈಗ ಮಣಪುರಂ ಗೋಲ್ಡ್ ಲೋನ್ ನೊಂದಿಗೆ ನಿಮ್ಮ ಮನೆಗೆ ಮನಸ್ಸಿಗೆ ಸಂತಸವನ್ನ ತನ್ನಿ. ಅಟ್ರಾಕ್ಟಿವ್ ಗೋಲ್ಡ್ ಲೋನ್ ಸ್ಕೀಮ್ಸ್ ನೊಂದಿಗೆ ಫ್ಲಡ್ಸ್ ಡೇಸ್ ಗೆ ಮಾತ್ರ ಇಂಟ್ರೆಸ್ಟ್ ಅಪ್ಲಿಕಬಲ್ ಇರುತ್ತದೆ. 7 or 15 days ನಂತರ ಯಾವುದೇ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇಲ್ಲ. ಹತ್ತಿರದ ಬ್ರಾಂಚ್ ಸಂಪರ್ಕಿಸಿ ಅಥವಾ ಟೋಲ್ ಫ್ರೀ ನಂಬರ್ ಗೆ ಕಾಲ್ ಮಾಡಿ 1-800-420-3. ಮಣಪುರಂ ಗೋಲ್ಡ್ ನೊಂದಿಗೆ ನಿಮ್ಮ ಶಿವರಾತ್ರಿಯಲ್ಲಿ ಸಂತಸ ಸಮೃದ್ಧಿ ತರಲಿ. ಪ್ರಾಣಿಯು ಪಕ್ಷಿಯು ನಗುತ್ತಿರಲು ಇದು ಗಿಡ ಮರ ತುಂಬಿದ ಕಾಡು ಮನೆ. ನಾಡಿದು ಉಳಿಯಲು ಕಾಡಿರಬೇಕು, ಅಡವಿಯ ಉಳಿದಿದು ನಮ್ಮ ಹೊಣೆ. ಬಿಸಿಲು ಬಿಸಿಲು ಏರಿದ ತಾಪ, ಕಾಲಿಡುತ್ತಿದೆ ಬೇಸಿಗೆ ಗಾಲ. ಎಚ್ಚರ ವಹಿಸಿ ಕಾಳಜಿ ತೋರಿ, ಕೊಂಚ ಕಟ್ಟೋಣ ಭೂಮಿಯ ಸಾಲ. ಪಟಾಕಿ ಬೀಡಿ ಕರ್ಪೂರ, ಕಾಡಿಂದ ಇರಲಿ ಬಹುದೂರ. ಒಗ್ಗಟ್ಟಿನಿಂದ ನಿಲ್ಲೋಣ, ಕಾಡಿ ಚೆನ್ನು ತಡೆಯೋಣ. ಅರಣ್ಯ ಸಹಾಯವಾಣಿ 1926 ಕರೆ ಮಾಡಿ. ಪ್ರಕಟಣೆ ಕರ್ನಾಟಕ ಅರಣ್ಯ ಇಲಾಖೆ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೆಳದಿ ಶಿವಪ್ಪ ನಾಯ್ಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ICAR ಕೃಷಿ ವಿಜ್ಞಾನ ಕೇಂದ್ರ ನವಲೆ ಶಿವಮೊಗ್ಗ ಹಾಗೂ ಕೃಷಿ ಇಲಾಖೆ ದಾವಣಗೆರೆ ಇಲ್ಲಿ ಹಮ್ಮಿಕೊಂಡ ರೇಡಿಯೋ ಕಿಸಾನ್ ರೈತ ದಿನಾಚರಣೆ 2025 ಅಂಗವಾಗಿ ಕಾರ್ಯಾಗಾರದಲ್ಲಿ ಸಮಗ್ರ ಕೃಷಿಯಲ್ಲಿ ಮೀನುಗಾರಿಕೆಯಿಂದ ರೈತರ ಆದಾಯ ದ್ವಿಗುಣಗೊಳಿಸುವುದರ ಕುರಿತು ZAHRS ನವಲೆ ಶಿವಮೊಗ್ಗದ ಒಳನಾಡು ಮೀನುಗಾರಿಕೆ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಶಾಂತನಗೌಡ AH ಅವರಿಂದ ಮಾಹಿತಿ. ನನ್ನ ಹೆಸರು ಶಾಂತನಗೌಡ ಅಂತ. ಒಳನಾಡು ಮೀನುಗಾರಿಕೆ ವಿಭಾಗ ಅಂತ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಒಂದು ಸಂಶೋಧನಾ ಕೇಂದ್ರ ಇದೆ. ಅಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತಿನ ದಿನದಲ್ಲಿ ನಾನು ಮೀನುಗಾರಿಕೆ ಹೇಗೆ ಮಾಡಬೇಕು ಮತ್ತು ಸಮಗ್ರ ಕೃಷಿಯಲ್ಲಿ ಮೀನುಗಾರಿಕೆಯ ಪಾತ್ರ ಏನು ಅಂತಂದು ಸಂಕ್ಷಿಪ್ತವಾಗಿ ನಾನು ಹೇಳಲು ಬಯಸುತ್ತೇನೆ. ಸಮಗ್ರ ಕೃಷಿ ಪದ್ಧತಿ ಮತ್ತು ರೈತರ ಆದಾಯವನ್ನು ಹೇಗೆ ದ್ವಿಗುಣ ಡಬಲಿಂಗ್ ದ ಇನ್ಕಮ್ ಅಂತ ಹೇಗೆ ಮಾಡಬೇಕು ಅಂತ ಒಂದು ಫಿಶರೀಸ್ ಯೂಸ್ ಮಾಡ್ಕೊಂಡು ಹೇಗೆ ಮಾಡಬಹುದು ಅಂತ ಒಂದು ಮೀನುಗಾರಿಕೆಯಲ್ಲಿ ಮೀನು ಕೃಷಿಯಲ್ಲಿ ಹಲವಾರು ತಳಿಗಳಿದ್ದಾವೆ ಮೀನು ಕೃಷಿಯಲ್ಲಿ. ಮೊದಲನೇದಾಗಿ ಇವು ಭಾರತೀಯ ಗೆಂಡೆ ಮೀನುಗಳು ಅಂತ ಹೇಳ್ತೀವಿ ನಾವು. ಸೊ ಇದರ ಈ ಒಂದು ಹಾಲ್ನಲ್ಲಿ ಎಷ್ಟು ಜನ ಮೀನು ತಿಂತೀರಿ ಅಂತ ಒಂದು ಕೇಳ್ಬೋದ ಪ್ರಶ್ನೆ? ಹೌದಲ್ಲ, ಓಕೆ, ಬಹಳ ಕಡಿಮೆ ಜನ ಮೀನು ತಿಂತಾ ಇದ್ರ. ಈ ಒಂದು ಈ ಉಪನ್ಯಾಸ ಆದ್ಮೇಲೆ ಮೀನು ತಿನ್ಬೇಕು ಅಂತ ಆಸೆ ಇದ್ರೆ ಮೀನು ತಿನ್ಬಹುದು. ಓಕೆ, ಒಳ್ಳೆ ಪ್ರಶ್ನೆ. ಯಾಕೆಂದ್ರೆ ಸಾಮಾನ್ಯವಾಗಿ ನಾನು ಕೇಳ್ತೀನಿ, ಯಾಕೆಂದ್ರೆ ಇಲ್ಲಿವರೆಗೂ ಕೇಳಿದಾಗ ನೀವು ದನಗಳ ಬಗ್ಗೆ ಕೇಳಿದ್ರಿ, ತೋಟಗಾರಿಕೆ ಬಗ್ಗೆ ಕೇಳಿದ್ರಿ, ಅವೆಲ್ಲ ತಿನ್ನಂತವೆ, ಒಂದಲ್ಲ ಒಂದು ಪದಾರ್ಥ ತಿಂತೀರಿ. ಬಟ್ ಮೀನುಗಾರ ಅಂತ ಬಂದಾಗ ಒಂದು 30% 40% ಮೀನು ತಿಂತೀವಿ ಅಷ್ಟೇ. ಹೌದು, ಅದಕ್ಕೆ ನಾನು ಕೇಳಿದೆ. ಯಾಕೆಂದ್ರೆ ಒಂದು ಈ ಹಾಲ್ನಲ್ಲಿ ನಾನು ಹಲವಾರು ಉಪನ್ಯಾಸಗಳನ್ನು ಕೊಟ್ಟಿದ್ದೀನಿ, ಒಂದು 40% ವರೆಗೂ ಮೀನು ತಿನ್ನೋರು ಸಿಗ್ತಾರೆ ನನಗೆ ಅಷ್ಟೇ. ಸೊ ನಮ್ಮ ಭಾರತೀಯ ಗೆಂಡೆ ಮೀನುಗಳು ಅಂತಂದ್ರೆ, ಈ ಭಾರತೀಯ ಗೆಂಡೆ ಮೀನುಗಳಂದ್ರೆ ನಮ್ಮ ಭಾರತ ದೇಶದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂತ ಮೀನುಗಳಿವು. ಅವುಗಳಲ್ಲಿ ಕಾಟ್ಲಾ, ರೋಹು ಮತ್ತೆ ಮೃಗಾಲ್ ಅಂತ ಹೇಳ್ತೀವಿ. ಮೀನು ಯಾರು ತಿಂತಾರೋ ಅವ್ರಿಗೆ ಈ ವೆರೈಟಿಗಳು ಸರ್ವೇ ಸಾಮಾನ್ಯವಾಗಿ ಗೊತ್ತಿರುತ್ತದೆ. ಸೊ ಇದಲ್ಲದೇನೆ ಇವೇನಂತಂದ್ರೆ ವಿಶೇಷತೆ, ಇವು ಯಾರಿಗೂ ಸಹ ಕಾಂಪಿಟಿಷನ್ ಮಾಡಲ್ಲ. ಈ ನೀರಿನ ಒಂದು ಒಂದು ಕೊಳದಲ್ಲಿ 6 ಅಡಿ ಅಥವಾ 7 ಅಡಿ ನೀರು ಇತ್ತು ಅಂತಂದ್ರೆ ಅದರಲ್ಲಿ ನೀರಿನ ಮೇಲ್ಪದರದಲ್ಲಿ ಕಾಟ್ಲಾ ರೋಹು ಬದುಕುತ್ತೆ, ಮಧ್ಯಮ ಪದರದಲ್ಲಿ ಮಧ್ಯದಲ್ಲಿ ಫಿಶ್ ಇದೆಯಲ್ಲ ಅದು ರೋಹು ಅಂತ, ಅದು ಮಧ್ಯಮ ಪದರದಲ್ಲಿರುತ್ತೆ. ಇನ್ನೊಂದು ಕೊನೆಯ ವೆರೈಟಿ ಮೃಗಾಲ ಅಂತ ಹೇಳ್ತೀವಿ, ಅದು ನೀರಿನ ಕೆಳಭಾಗದಲ್ಲಿ ಇರುತ್ತದೆ. ಸೊ ಯಾರು ಯಾವುದಕ್ಕೆ ಜಾಗದಲ್ಲಿ ಕಾಂಪಿಟಿಷನ್ ಮಾಡಲ್ಲ. ಇವು ಭಾರತೀಯ ಗೆಂಡೆ ಮೀನುಗಳು, ಯಾವಾಗೋ 100 ವರ್ಷಗಳಿಂದ 200 ವರ್ಷಗಳಿಂದ ಅಲ್ಲಿ ಗಂಗಾ ನದಿ ಇದೆಯಲ್ಲ ಅಲ್ಲಿಂದ ಅಲ್ಲೇ ಹುಟ್ಟಿ ಬೆಳೆದಿರ್ತಕ್ಕಂಥ ಮೀನುಗಳು. ಇವುಗಳನ್ನ ನಮ್ಮ ದಕ್ಷಿಣ ಭಾರತಕ್ಕೆ ಹಲವಾರು ನದಿಗಳಿಗೆ ಜಲಾಶಯಗಳಿಗೆ ಹಾಕಿ ಬೆಳೆದಿದ್ದಾರೆ. ಇವರು ಸರ್ವೇ ಸಾಮಾನ್ಯ ನಮ್ಮ ಭಾರತ ದೇಶದಲ್ಲಿ ಎಲ್ಲಾ ಸಿಹಿ ನೀರಿನಲ್ಲಿ ಬೆಳೆತಕ್ಕಂಥ ಮೀನುಗಳು ನಾವು ಮಾತಾಡ್ತಾ ಇರೋದು, ಎಲ್ಲಾ ಕಡೆನೂ ಈ ಮೀನುಗಳು ಸಿಗ್ತವೆ. ಸೊ ಇವು 3 ವೆರೈಟಿಗಳು ಭಾರತೀಯ ಗೆಂಡೆ ಮೀನುಗಳು ಅಂತ. ಇದಲ್ದನೆ ಮತ್ತೆ ಹೊರದೇಶಗಳಿಂದ ಬಂದಿರತಕ್ಕಂಥ ಮೀನುಗಳು 3 ಇದಾವೆ. ಅವ್ಯಾವ ಅಂತಂದ್ರೆ, ಮೊದಲನೇದು ಬೆಳ್ಳಿ ಗಂಡೆ ಅಂತ ಹೇಳ್ತೀವಿ, ಅದಕ್ಕೆ ಇಂಗ್ಲಿಷ್ ಅಲ್ಲಿ ಸಿಲ್ವರ್ ಕಾರ್ಪ್ ಅಂತ ಹೇಳ್ತೀವಿ, ಇದು ಸಹ ನೀರಿನ ಮೇಲ್ಪದರದಲ್ಲಿರುತ್ತೆ. 2ನೇ ವೆರೈಟಿ ಬಂದ್ಬಿಟ್ಟು ಹುಲ್ಲು ಗೆಂಡೆ ಅಂತ ಹೇಳ್ತೀವಿ, ಇಂಗ್ಲಿಷ್ ಅಲ್ಲಿ ಗ್ರಾಸ್ ಕಾರ್ಪ್ ಅಂತ ಹೇಳ್ತೀವಿ. ಇದು ಹುಲ್ಲನ್ನು ತಿಂದು ಬದುಕಿ ಬೆಳೆತಕ್ಕಂಥ ಮೀನಿನ ತಳಿ ಇದು. ಕೊನೆಯದಾಗಿ ವಿದೇಶಿ ತಳಿ ಇದು ಸಹ, ಇದಕ್ಕೆ ಕಾಮನ್ ಕಾರ್ಪ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ, ಕನ್ನಡದಲ್ಲಿ ಸಾಮಾನ್ಯ ಗೆಂಡೆ ಅಂತ ಹೇಳ್ತೀವಿ. ಮತ್ತು ಇನ್ನು ನಮ್ಮ ರೀಜನಲ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಲ್ಲ, ಲೋಕಲ್ ಆಗಿ ಹೇಳ್ತಲ್ಲ, ಗೌರಿ ಮೀನು ಅಂತಂದು ಹೇಳ್ತೀವಿ. ಗೌರಿ ಮೀನು ಅಂತ ಹೇಳಿದ್ರೆ ಎಲ್ರಿಗೂ ಸರಿಯ ಸಮಯ ಎಲ್ರಿಗೂ ಗೊತ್ತು, ಬಹಳ ಫೇಮಸ್ ಗೌರಿ ಮೀನು ಅಂತಂದು ಬಹಳ ಜನ ಗೌರಿ ಮೀನನ್ನೇ ಪ್ರಿಫರ್ ಮಾಡ್ತಾರೆ. ಕೊನೆಗೆ ಅದು ಪ್ರಶ್ನೆ ಕೇಳಿದ್ರೆ, ಯಾಕೆ ಗೌರಿ ಮೀನೇ ನೀವು ತಿಂತೀರಾ ಅಂತ ಅದು ಕೊನೆಗೆ ಹೇಳೋಣ ಅದನ್ನ. ಸೊ ಈ 3 ಈ ತಳಿಗಳು ವಿದೇಶಿ ತಳಿಗಳಿವು. ಸೊ ಒಟ್ಟು ನಾನು ಈಗ ಹೇಳಿದ ತಳಿಗಳಲ್ಲಿ 6 ತಳಿಗಳಾಗುವುದು. ಮೊದಲನೇ 3 ತಳಿಗಳು ಭಾರತೀಯ ಗೆಂಡೆ ಮೀನುಗಳು ಅಂತ ಹೇಳ್ತೀವಿ, ಭಾರತೀಯ ತಳಿಗಳು. ಇದು 2ನೇದು ವಿದೇಶಿ ತಳಿಗಳು. ಒಟ್ಟು 6 ಮೀನುಗಳನ್ನು ಒಂದೇ ಸರಿಗೆ, ನೀವು ಯಾವಾಗಲೂ ಒಂದೇ ಮೀನುಗಳನ್ನು ಹಾಕಿ ಬೆಳೆಸದಂತಲ್ಲ, ಈ 6 ಮೀನುಗಳನ್ನು ಸಹ ಮಿಕ್ಸ್ ಮಾಡಿ ನೀವು ಹಾಕಿದ್ರೆ ನಿಮಗೆ ಪ್ರೊಡಕ್ಷನ್ ಜಾಸ್ತಿ ಬರುತ್ತೆ. ಓಕೆ, ಇವು 6 ತಳಿಗಳು. ಸೊ ಮುಂದೆ ಹೋಗೋಣ. ಈಗ ಇವೆಲ್ಲ ಮೀನುಗಳನ್ನು ನಾವು ತಿಂತೀವಿ, ಬೆಳೆಸ್ತೀವಿ, ಎಲ್ಲ ಮಾಡ್ತೀವಿ. ಈ ಮೀನನ್ನು ಹೇಗೆ ಸಂತಾನೋತ್ಪತ್ತಿ ಮಾಡ್ತಾರೆ ಅನ್ನೋ ಬಗ್ಗೆ ಸಂಕ್ಷಿಪ್ತವಾಗಿ ವರದಿ. ಮೊದಲು ಒಳ್ಳೆಯ ತಳಿಗಳನ್ನು ನಾವು ಸೆಲೆಕ್ಟ್ ಮಾಡ್ತೀವಿ, ಅಂದ್ರೆ ಮೀನು ಸಂತಾನೋತ್ಪತ್ತಿಗೆ ಬಂದಿದೆಯೋ ಅಥವಾ ಇಲ್ಲೋ ಅಂತ ಪರೀಕ್ಷೆ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಅದಕ್ಕೆ ಇಂಜೆಕ್ಷನ್ ಕೊಡ್ತೀವಿ. ಇಂಜೆಕ್ಷನ್ ಅಂದ್ರೆ ಇದೆ ಬ್ರೀಡಿಂಗ್ ಮಾಡ್ಲಿಕ್ಕೆ, ಸಂತಾನೋತ್ಪತ್ತಿ ಮಾಡ್ಲಿಕ್ಕೆ, ಅಂದ್ರೆ ಪ್ರಚೋದನೆಯನ್ನ ಮಾಡ್ಲಿಕ್ಕೆ. ಅದಾದ ನಂತರ ಸಣ್ಣ ಸಣ್ಣದಾಗಿ ಎಲ್ಲ ಅಂಡಗಳು ಕಾಣ್ತಾ ನೋಡಿ, ಅಲ್ಲಿ ಬಂದಿದ ಮೊಟ್ಟೆಗಳವು, ಮೊಟ್ಟೆಗಳನ್ನು ಬರ್ತವೆ. ಬಂದಾದ್ಮೇಲೆ ಸರ್ಕಲ್ ಟೈಪ್ ಕಾಣುತ್ತಲ್ಲ, ಅಲ್ಲಿ ಸರ್ಕಲ್ ತರ ಕಾಣುತ್ತಲ್ಲ, ಅಲ್ಲಿ ತೊಟ್ಟಿ ಅದ್ರೊಳಗೆ ಬಿಡ್ತಾರೆ. ಇಲ್ಲಿ ಅಂಡಗಳನ್ನು ಬಿಡ್ತಾ ಇದೆ ನೋಡಿ, ಇಲ್ಲಿ ಅಂಡಗಳನ್ನು ಬಿಡ್ತಾನೆ. ಅದು 2 ದಿವಸ ಅಥವಾ 3 ದಿವಸ ಆದ್ಮೇಲೆ ಹ್ಯಾಚಿಂಗ್ ಅಂತ ಹೇಳ್ತೀವಿ, ಅದು ಮೊಟ್ಟೆ ಓಪನ್ ಆಗಿ ಮರಿ ಹೊರಗೆ ಬರ್ತಾವೆ. 1 ಕೆಜಿ ಮೀನು 1.5 ಲಕ್ಷ ಅಥವಾ 2 ಲಕ್ಷ ಮೊಟ್ಟೆಗಳನ್ನ ಕೊಡುತ್ತೆ. ಓಕೆ, ಅದು ಯಾವ ತಳಿ ಮೇಲೆ ಅನ್ನೋದ್ರ ಮೇಲೆ ಆಧಾರಿತವಾಗಿದೆ. ಕೆಲವು ಮೀನುಗಳು 15 ಅಂಡ 20 ಅಂಡ ಅಷ್ಟೇ ಮೊಟ್ಟೆಗಳನ್ನು ಕೊಡ್ತವೆ, ಕೆಲವು ತಳಿಗಳು 1 ಲಕ್ಷ 2 ಲಕ್ಷ, ಇನ್ನು ಕೆಲವೊಂದು ತಳಿಗಳಿದೆ ಸಮುದ್ರದಲ್ಲಿದ್ದಾವೆ, ಒಂದೊಂದು ಮೀನು 10 ಲಕ್ಷ ಮೊಟ್ಟೆಗಳನ್ನು ಕೊಡ್ತವೆ. ಓಕೆ, ಬಟ್ ಅವುಗಳ ಮರಿಗಳು ಬದುಕೋದು ಬಹಳ ಕಡಿಮೆ ಇರ್ತವೆ. ಅಷ್ಟೊಂದು ನಂಬರ್ ಹುಟ್ಟಿದ್ರೆ ಸಮುದ್ರ ಪೂರ್ತಿ ಬರೀ ಮೀನುಗಳೇ ಇರ್ತವೆ. ಸೊ ಅವುಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗ್ತದೆ. ಓಕೆ, ಇದು ಒಂದು ವಿಶೇಷತೆ, ಹೇಗೆ ಬ್ರೀಡ್ ಮಾಡ್ತೀವಿ. ಇದು ನೀವೆಲ್ಲ ಮೀನು ಯಾರ್ಯಾರು ತಿಂದಿದ್ರೆ ಅವ್ರಿಗೆಲ್ಲರಿಗೂ ಗೊತ್ತಾಗತಕ್ಕಂತ ಒಂದು ವಿಷಯ. ಇದು ಮೀನಿನ ಮೊಟ್ಟೆಗಳು ಹೇಗೆ ಇದು ಅಂತಂದು, ಇದರಲ್ಲಿ ಏನಿಲ್ಲ ಅಂತಂದ್ರೆ 1 ಲಕ್ಷ 1.5 ಲಕ್ಷದವರೆಗೂ ಮೊಟ್ಟೆಗಳು ಇರ್ತವೆ. ಆಯ್ತಾ, ಬಟ್ ನಮ್ಮ ಈ ವೈಜ್ಞಾನಿಕ ತಂತ್ರಜ್ಞಾನಗಳನ್ನು ಉಪಯೋಗಿಸ್ಬಿಟ್ಟು ಎಲ್ಲಾ ಮೊಟ್ಟೆಗಳನ್ನ ಸಹ ಬದುಕಿಸ್ತೀವಿ ನಾವು. ಆಯ್ತಾ, ಬಟ್ ಅದ್ಮೇಲೆ ನೀವು ರೈತರು ಏನ್ ತಗೊಂಡು ಹೋಗ್ತಾರೆ, ಅಲ್ಲಿ ಒಂದು 25-30% ಅಷ್ಟೇ ಬದುಕ್ತವೆ. ಸೊ ನಾನು ಮುಂದೆ ಹೇಳ್ತೀನಿ ಯಾವ ಸೈಜಿನ ಮೀನು ಮರಿಗಳನ್ನ ನಿಮ್ಮ ತೊಟ್ಟಿಗಳಲ್ಲಿ ಕೊಳಗಳಲ್ಲಿ ಹಾಕಬೇಕಂತ ಮುಂದೆ ನೋಡೋಣ. ಇದಾದನೆ ಇದು ಕಾಮನ್ ಕಾರ್ಪ್ ಅಂತ. ಈಗ ನಾನು ಆವಾಗಲೇ ಹೇಳಿದೆ, ಗೌರಿ ಮೀನು ಅಂತಂದು ವಿದೇಶಿ ತಳಿ, ಇದು ನೀರಿನ ಕೆಳಭಾಗದಲ್ಲಿ ಇರುತ್ತೆ ಅಂತಂದು. ಇದು ಒಂದು ಅಡ್ವಾನ್ಸ್ಡ್ ಫಿಶ್ ಬಂದಿದೆ, ಅಮೂರ್ ಕಾರ್ಪ್ ಅಂತ ಹೇಳ್ತೀವಿ, ಮುಂದೆ ತೋರಿಸ್ತೀನಿ ಅದು. ಈಗ ಸರ್ವೇ ಸಾಮಾನ್ಯವಾಗಿ ಈ ಗೌರಿ ಮೀನು 1-4 ತಿಂಗಳಿಗೆ 100 ಗ್ರಾಮ್ 150 ಗ್ರಾಮ್ ಬರುತ್ತೆ. ಅದಾದ ತಕ್ಷಣ ಅದು ಸಂತಾನೋತ್ಪತ್ತಿ ಪ್ರಾರಂಭ ಮಾಡಿಬಿಡುತ್ತೆ. ಈ ಕಟ್ಲಾ ರೋಗ ಅಂತ ಹೇಳಿದ್ನಲ್ಲ ಅದ್ರ ತರ ಅಲ್ಲ ಇದು. ಈ ಮೀನು ಇದು ಒಂದು 3 ತಿಂಗಳು 4 ತಿಂಗಳು ಆದ ತಕ್ಷಣ ಸಂತಾನೋತ್ಪತ್ತಿ ಸ್ಟಾರ್ಟ್ ಮಾಡುತ್ತೆ. ನಿಮ್ ಕೊಳಗಳು ತುಂಬಾ ಬರೀ ಸಣ್ಣ ಸಣ್ಣ ಮರಿಗಳೇ ಇರ್ತವೆ. ಆದ ಕಾರಣ ಈಗ ಒಂದು ಆಧುನಿಕ ತಂತ್ರಜ್ಞಾನಗಳನ್ನು ಉಪಯೋಗಿಸಿಬಿಟ್ಟು ಈ ಅಡ್ವಾನ್ಸ್ಡ್ ಫಿಶ್ ಅಂತ ಮಾಡಿದ್ರೆ ಅದರ ಹೆಸರು ಕಾಮನ್ ಕಾರ್ಪೆ. ಅದಕ್ಕೆ ಇನ್ನೊಂದು ಹೆಸರು ಕೊಡಿದ್ರೆ ಅಮೂರ್ ಕಾಮನ್ ಕಾರ್ಪ್ ಅಂತ ಹೇಳ್ತಾರೆ. ಅದು 7 ತಿಂಗಳು 8 ತಿಂಗಳವರೆಗೂ ಸಂತಾನೋತ್ಪತ್ತಿ ಮಾಡಲ್ಲ, ಅಷ್ಟೊಳಗೆ ನೀವು ಹಾರ್ವೆಸ್ಟ್ ಮಾಡ್ಕೋಬಹುದು, ತಗೋಬಹುದು ನೀರಿಗೆ. ಸೊ ಇದು ಆವಾಗಲೇ ಹೇಳಿದೆ ನಾನು, ಅದಕ್ಕೆ ಫಿಶ್ ಎಗ್ಸ್ ಅಥವಾ ಮೊಟ್ಟೆಗಳು ಅಂತ ಹೇಳ್ತೀವಿ. ಅದಾದ ನಂತರ ಸಣ್ಣ ಮರಿಗಳು ಬರುತ್ತೆ. ನೀವೆಲ್ಲ BRP ಕೇಳಿದಿರಲ್ಲಿ, ಭದ್ರಾ ರಿಸರ್ವರ್ ಪ್ರಾಜೆಕ್ಟ್ ಅಂತ. ಅತಿ ಹೆಚ್ಚು ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಮೀನು ಮರಿ ಉತ್ಪಾದನಾ ಕೇಂದ್ರ ಅಂದ್ರೆ BRP. ಒಂದು ವರ್ಷಕ್ಕೆ 100 ರಿಂದ 125 ಕೋಟಿ ಮರಿಗಳನ್ನ ಉತ್ಪಾದನೆ ಮಾಡ್ತಾರಲ್ಲಿ ಹಲವಾರು ಜಿಲ್ಲೆಗಳಿಗೆ ನಮ್ಮ BRP ಈ ಮೀನು ಮರಿಗಳನ್ನ ಸರಬರಾಜು ಮಾಡ್ತಾರೆ. ಒಂದು ವರ್ಷಕ್ಕೆ 100 ಕೋಟಿಯಿಂದ 120 ಕೋಟಿ ಮರಿಗಳನ್ನ ಉತ್ಪಾದನೆ ಮಾಡ್ತಾರೆ. ಸೊ ಅದಾದ ನಂತರ ಫಿಶ್ ಸ್ಪಾನ್ ಅಂದ್ರೆ ಸಣ್ಣ ಮರಿಗಳು, ಅವು 5 ದಿವಸದಷ್ಟೇ ವಯಸ್ಸೋಕೆ, ಅವನ್ನ ತೆಗೆದುಕೊಂಡು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮತ್ತೆ ಬೆಳವಣಿಗೆಗಳನ್ನ ಮಾಡ್ತಾರೆ. ಅದಾದ ನಂತರ ಫಿಶ್ ಫ್ರೈ ಅಂತ ಹೇಳಿ, ಅದಕ್ಕಿಂತ ಸ್ವಲ್ಪ ದೊಡ್ಡದು, ಒಂದು 4 ಸೆಂಟಿಮೀಟರ್ 5 ಸೆಂಟಿಮೀಟರ್ ದೊಡ್ಡದಿರುತ್ತೆ. ನಂತರ ಫಿಶ್ ಫಿಂಗರ್ಲಿಂಗ್ಸ್ ಅಂದ್ರೆ ನಮ್ಮ ಬೆರಳಷ್ಟು ಗಾತ್ರದ ಮೀನು ಮರಿಗಳು. ಆ ಬೆರಳಷ್ಟು ಗಾತ್ರಕ್ಕೆ ಬರಲಿಕ್ಕೆ ಏನಿಲ್ಲ ಅಂತಂದ್ರೆ ಒಂದು 35 ದಿವಸ 40 ದಿವಸ ಟೈಮ್ ಇರುತ್ತೆ. ಅಷ್ಟುವರೆಗೂ ಬೆಳವಣಿಗೆ ಮಾಡಿಸ್ಬಿಟ್ಟು ನೀವು ಆಮೇಲೆ ನಿಮ್ಮ ನೈಸರ್ಗಿಕ ಕೊಳಗಳಲ್ಲಿ ಹಾಕೊಂಡ್ರೆ ಒಳ್ಳೆ ಸರ್ವೈವಲಿಟಿ ಅಂತ ಇಂಗ್ಲೀಷ್ ಅಲ್ಲಿ ಹೇಳ್ತೀವಿ ನಾವು. ಅಂದ್ರೆ ಎಷ್ಟು ಬದುಕ್ತವೆ. ಈಗ ನಾನು 100 ಮರಿ ಹಾಕಿದೆ ಅಂತಂದ್ರೆ ಅಲ್ಲಿದೆಲ್ಲ 2ನೇ ಪಿಕ್ಚರ್ ಇದೆಲ್ಲ ಸ್ಪಾನ್ ಅಂತ ಹೇಳ್ತೀವಿ. ಆ ಮರಿಗಳನ್ನ ಹಾಕಿದ್ರೆ ನೀವು ನೈಸರ್ಗಿಕ ಕೊಳಗಳಲ್ಲಿ 1 ಲಕ್ಷ ಹಾಕಿದ್ರೆ ನಿಮಗೆ 2,000-3,000 ಅಷ್ಟೇ ಬದುಕಬಹುದು, ಯಾಕೆಂದ್ರೆ ಉಳಿದವೆಲ್ಲ ಸತ್ತು ಹೋಗ್ಬಿಡ್ತವೆ. ಅದೇ ನೀವು ಫಿಶ್ ಫಿಂಗರ್ಲಿಂಗ್ಸ್ ಅನ್ನು ನೀವು ಒಂದು ಸಾವಿರ ಹಾಕಿದ್ರೆ ನಿಮಗೆ ಏನಿಲ್ಲ ಅಂತಂದ್ರು 950-1,000 ಬದುಕಬಹುದು, ಯಾಕೆಂದ್ರೆ ಅಷ್ಟು ದೊಡ್ಡ ಸೈಜ್ ಇರುತ್ತದೆ. ನಿಮಗೆ ಖಾತ್ರಿ ಇರುತ್ತೆ, ಗ್ಯಾರಂಟಿ ಇರುತ್ತೆ ಈ ಮೀನು ಮರಿಗಳು ಬದುಕ್ತವೆ ಅಂತಂದು. ಈಗ ಅದೇ ಮತ್ತೆ ರಿಪಿಟೇಷನ್ ಸ್ಪಾನ್ ಅಂತ ಹೇಳ್ತೀವಿ, ನೆಕ್ಸ್ಟ್ ಫ್ರೈ ಅಂತ ಹೇಳ್ತೀವಿ, ಫಿಂಗರ್ಲಿಂಗ್ಸ್ ದೊಡ್ಡ ಮೀನು ಮರಿ ಗಾತ್ರ. ಅಕಡೆ ಕೊನೆಗಿರೋದು ಒಂದೇನಿಲ್ಲ ಅಂತಂದ್ರೆ 4 ತಿಂಗಳು 5 ತಿಂಗಳು ಬೆಳವಣಿಗೆ ಮಾಡಿಬಿಟ್ಟು ನಾವು ಕೊಳಗಳಲ್ಲಿ ಹಾಕಿದಾಗ ಇನ್ನೂ ಫಾಸ್ಟ್ ಆಗಿ ಬೆಳೀತಾವೆ. ಇನ್ನೊಂದು ವಿಶೇಷತೆ ಏನಂತಂದ್ರೆ ಅಲ್ಲಿ ಒಂದು 5 ತಿಂಗಳು 6 ತಿಂಗಳು ಮರಿ ನಾನು ಇಟ್ಕೊಂಡಿರ್ತೀನಿ ಒಂದು ಕೊಳದಲ್ಲಿ. ಆಹಾರ ಎಷ್ಟು ಬೇಕು ಅಷ್ಟೇ ಹಾಕ್ತೀನಿ ನಾನು, ಜಾಸ್ತಿ ಆಹಾರ ಹಾಕಲ್ಲ ನಾನು. ಅಂದ್ರೆ ಸ್ಟಂಟ್ ಮಾಡ್ತೀವಿ ಅಂದ್ರೆ ಬೆಳವಣಿಗೆಗಳನ್ನ ಕುಂಠಿತ ಮಾಡ್ತೀನಿ, ಬಟ್ ಬದುಕದನ್ನ ನಾನು ಕಾಪಾಡ್ಕೊಂಡಿರ್ತೀನಿ. ಯಾವ ಸಾಯಲ್ಲ ಬಟ್ ಜಾಸ್ತಿ ಬೆಳವಣಿಗೆ ಬರಲ್ಲ, ಹಂಗೆ ಇರ್ತವೆ. ಬಟ್ ನಾವು ಏನಾದ್ರೂ ಒಂದು ನೆಕ್ಸ್ಟ್ ಒಂದು ದೊಡ್ಡ ಕೊಳಗಳಿಗೆ ಅದನ್ನು ಟ್ರಾನ್ಸ್ಫರ್ ಮಾಡಿದ್ರೆ ಅವು ಆಲ್ರೆಡಿ ಹಸಿವಾಗಿರ್ತವೆ. ಆಹಾರ ಸಿಕ್ಕ ತಕ್ಷಣ ಫಾಸ್ಟ್ ಬೆಳವಣಿಗೆ ಆಗುತ್ತೆ. ನಿಮಗೆ ಯೂಶ್ವಲಿ ಕಾಮನ್ ಆಗಿ ಒಂದು ನೀವು ಸಣ್ಣ ಮರಿಗಳನ್ನ ತಂದು ಹಾಕಿದಾಗ 1 ವರ್ಷ ಬೇಕು 1 ಕೆಜಿ ಬೆಳೆಯಲಿಕ್ಕೆ. ಆ ಮರಿ ಮಾತ್ರ 1-6 ತಿಂಗಳಿಗೆ 1 ಕೆಜಿ ಬಂದ್ಬಿಡುತ್ತೆ. ಸೊ ಅಷ್ಟು ಫಾಸ್ಟ್ ಆಗಿ, ಯಾಕಂದ್ರೆ ತಿಂದಿರಲ್ಲ ಅವು. ಫಾಸ್ಟ್ ಆಗಿ ಸಿಕ್ಕಿದ ತಕ್ಷಣ ಈಗ ನಾವು ಮಕ್ಕಳು ನೋಡ್ತಿರ್ತೇವಲ್ಲ, ನಾವು ಹಸುವಾದಾಗ ಎಲ್ರಿಗೂ ಹಸುವಾಗಿದೆ. ಈಗ ಹಸುವಾಗಿದೆ, ಈಗ ಒಂದು ಸ್ವಲ್ಪ ಹಸಿವು ಕಡಿಮೆ ಆಗ್ತಾ ಇದೆ, ಯಾಕಂದ್ರೆ ನಿಮ್ದು ಒಳಗೆ ಎನರ್ಜಿ ಇರುತ್ತೆ, ಅದು ವಾಪಸ್ ಬರ್ತಾ ಇರ್ತದೆ. ಇನ್ನೊಂದು ಗಂಟೆ ಬಿಟ್ಟರೆ ಇನ್ನೂ ಜಾಸ್ತಿ ತಿಂತೀರ ನೀವು. ಸೊ ಹಂಗೆ ಅದು 5-6 ತಿಂಗಳು ಆಹಾರ ಕಡಿಮೆ ಮಾಡಿರ್ತೀವಿ, ಬಟ್ ಯಾವ ಸತ್ತಿರಲ್ಲ. ಒಂದೇ ಸರಿ ನೆಕ್ಸ್ಟ್ ಟ್ರಾನ್ಸ್ಫರ್ ಮಾಡಿದಾಗ ಫಾಸ್ಟ್ ಆಗಿ ಗ್ರೋತ್ ಬರುತ್ತೆ, ನಿಮಗೆ ಟೈಮ್ ಉಳಿತದೆ, ಫಾಸ್ಟ್ ಆಗಿ ಬೆಳವಣಿಗೆ ಬರುತ್ತದೆ. ಅದಕ್ಕೆ ಸ್ಟಂಟೆಡ್ ಕಾರ್ಪ್ಸ್ ಅಂತ ಹೇಳ್ತೀವಿ, ಸ್ಟಂಟೆಡ್ ಫಿಂಗರ್ಲಿಂಗ್ಸ್ ಅಂತ ಹೇಳ್ತೀವಿ. ಸ್ಟಂಟ್ ಅಂತಂದ್ರೆ ಕುಂಠಿತಗೊಳಿಸೋದು ಅಷ್ಟೇ. ಅದಾದ ನಂತರ ಈ ಕೊಳಗಳನ್ನ ಹೇಗೆ ತಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಇದು ಪಿಕ್ಚರ್ಗಳು ತೋರಿಸ್ತೀನಿ. ನಮ್ಮ ಇಲಾಖೆಯಿಂದ ಮೀನುಗಾರಿಕೆ ಇಲಾಖೆ, ಈಗ ನೀವು ಇಷ್ಟೊತ್ತಂಗೆ ಕೇಳಿದ್ರೆ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಅದೇ ತರನೇ ಮೀನುಗಾರಿಕೆ ಇಲಾಖೆನೂ ಸಹ ಇದಾವೆ. ಪ್ರತಿ ತಾಲೂಕಲ್ಲೂ ಸಹಾಯಕ ನಿರ್ದೇಶಕರು ಇರ್ತಾರೆ. ನಿಮ್ಗೆ ಏನಾದರೂ ಸಬ್ಸಿಡೀಸ್ಗಳು ಸ್ಕೀಮ್ಸ್ಗಳು, ಈಗ ಆಲ್ರೆಡಿ ಹೇಳಿದ್ರು ವೆಟರ್ನರಿಯಲ್ಲಿ ಸಬ್ಸಿಡೀಸ್ಗಳಿದೆ ಸ್ಕೀಮ್ಸ್ಗಳಿದೆ ಅಂತ. ಈಗ ಒಂದು 2020ರಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನಾ ಅಂತ ಒಂದು ಬಂತು. 20,050 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಅದಕ್ಕೆ ಅಂದ್ರೆ ನೀವೇನಾದ್ರೂ ಫಿಶ್ ಫಾರ್ಮ್ ಮಾಡಬೇಕು ಅಂತಂದ್ರೆ, ಸಣ್ಣದಾಗಿ ಒಂದು ಚಿಕ್ಕದಾಗಿ ಸಣ್ಣ ಫಾರ್ಮ್ ಮಾಡಬೇಕು ಅಂದ್ರೆ ಅದಕ್ಕೂ ಸಹ ಸಬ್ಸಿಡಿ ಸಿಗುತ್ತೆ. ಅದರಲ್ಲಿ ಮಹಿಳೆಯರಿಗೆ 60% ಸಬ್ಸಿಡಿ ಕೊಡ್ತಾರೆ. SC/ST ಗಳಿದ್ರೆ ಅವ್ರಿಗೂ ಸಹ 60% ಸಿಗುತ್ತೆ. ಜನರಲ್ ಆದ್ರೆ 40% ಸಬ್ಸಿಡಿ ಕೊಡ್ತಾರೆ. ಉಳಿದದ್ದು ನೀವು ಲೋನ್ ತಗೋಬಹುದು ಅಥವಾ ನೀವೇ ಹಾಕೋಬಹುದು, ಆತರ ಮಾಡ್ಕೋಬಹುದು, ಆತರ ಫೆಸಿಲಿಟಿಗಳು. ಮತ್ತೆ ಇನ್ನೊಂದಂತಂದ್ರೆ ಅದಕ್ಕೆ ಬೇಕಾದ ಡಾಕ್ಯುಮೆಂಟ್ಸ್ ಗಳನ್ನು ಕರೆಕ್ಟ್ ಆಗಿ ಕೊಟ್ರೆ ನಿಮಗೆ ಇಮಿಡಿಯೇಟ್ ಆಗಿ ಸ್ಯಾಂಕ್ಷನ್ ಮಾಡ್ತಾರೆ. ಸೊ ಈ ಪ್ರತಿ ತಾಲೂಕಲ್ಲೂ ಸಹ ಸಹಾಯಕ ನಿರ್ದೇಶಕರು ಇರ್ತಾರೆ. ಈ ಶಿವಮೊಗ್ಗದಲ್ಲಿ ಉಪನಿರ್ದೇಶಕರು, ಜಂಟಿ ನಿರ್ದೇಶಕರು, ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಅದೇ ತರ ಕೊಳಗಳನ್ನ ತಯಾರು ಮಾಡ್ಲಿಕ್ಕೂ ಸಹ ನಿಮಗೆ ಸಬ್ಸಿಡಿ ಸ್ಕೀಮ್ಸ್ ಕೊಡ್ತಾರೆ. ಈ ತರ ತಯಾರು ಮಾಡ್ಲಿಕ್ಕೆ ಒಂದು ಪಿಕ್ಚರ್ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಅದಾದ ನಂತರ ಕೊಳಗಳನ್ನ ತಯಾರು ಮಾಡ್ಕೋಬೇಕು. ಇಮಿಡಿಯೇಟ್ ಆಗಿ ವಾಟರ್ ಸ್ಟಾಕ್ ಮಾಡಿದ ತಕ್ಷಣ ಮೀನು ಮರಿಗಳು, ಸಣ್ಣ ಸಣ್ಣ ಮರಿಗಳನ್ನ ತೋರಿಸಿದ್ನಲ್ಲ, ಬಂದು ತಂದು ಹಾಕಂಗಿಲ್ಲ. ಒಂದು ಅಟ್ಲೀಸ್ಟ್ ಒಂದು 10-15 ದಿವಸ ನೀರನ್ನು ಸಹ ನೀವು ತಯಾರು ಮಾಡಬೇಕು. ನೀರು ಅಂದ್ರೆ ಮೀನುಗಳನ್ನು ತಂದು ಹಾಕಿದಾಗ ನೀರಲ್ಲಿ ಆಹಾರಗಳು ಇರಬೇಕಲ್ಲಿ. ಅಂದ್ರೆ ಈಗ ಕೆಲವೊಂದು ನೈಸರ್ಗಿಕ ಆಹಾರಗಳು ಇರ್ತವೆ. 2 ವಿಧದ ನೈಸರ್ಗಿಕ ಆಹಾರಗಳಿವೆ. ಒಂದು ಸಸ್ಯ ಸೂಕ್ಷ್ಮಾಣು ಜೀವಿಗಳು, ಮತ್ತೆ ಇನ್ನೊಂದು ಪ್ರಾಣಿ ಸೂಕ್ಷ್ಮಾಣು ಜೀವಿಗಳು ಅಂತ. ನೀವೇನಾದ್ರೂ ವಾಟರ್ಗಳನ್ನ ಫಿಲ್ಟರ್ ಮಾಡಿದಾಗ ಆ ಒಂದು ಗ್ಲಾಸ್ ಟ್ಯೂಬ್ ಅಲ್ಲಿ ಅಂತವೆ, ಕೆಲವೊಂದು ಸಣ್ಣ ಸಣ್ಣ ಪ್ರಾಣಿ ಸೂಕ್ಷ್ಮಾಣುಜೀವಿಗಳು ಓಡಾಡ್ತಿರ್ತವಲ್ಲಿ, ಝೂ ಪ್ಲಾಂಕ್ಟನ್ ಅಂತ ಇಂಗ್ಲೀಷ್ ಅಲ್ಲಿ ಹೇಳ್ತೀವಿ. ಸಸ್ಯ ಸೂಕ್ಷ್ಮಾಣುಜೀವಿಗಳಿಗೆ ಫೈಟೋ ಪ್ಲಾಂಕ್ಟನ್ ಅಂತ ಇಂಗ್ಲೀಷ್ ಅಲ್ಲಿ ಹೇಳ್ತೀವಿ ನಾವು. ಅದೇ ಫೈಟೋ ಪ್ಲಾಂಕ್ಟನ್ಗಳ ಅಂದ್ರೆ ಸಸ್ಯ ಸೂಕ್ಷ್ಮಾಣುಗಳ ಸಂಖ್ಯೆ ಜಾಸ್ತಿ ಆದಾಗ ನಿಮಗೆ ನೀರಿನ ಬಣ್ಣದಲ್ಲಿ ಗೊತ್ತಾಗುತ್ತೆ. ಜಾಸ್ತಿ ಕಲರ್ ಬರ್ತಿದ್ರೆ ಪ್ಲಾಂಕ್ಟನ್ ಜಾಸ್ತಿ ಆಗಿದೆ, ಸಸ್ಯ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಅದನ್ನ ಪ್ರಾಣಿ ಸೂಕ್ಷ್ಮಾಣುಜೀವಿಗಳು ತಿಂತವೆ, ಬದುಕ್ತವೆ. ಈ ಪ್ರಾಣಿ ಸೂಕ್ಷ್ಮಾಣುಜೀವಿಗಳು ಮತ್ತು ಸಸ್ಯ ಸೂಕ್ಷ್ಮಾಣುಜೀವಿಗಳನ್ನ ನಮ್ಮ ಮೀನುಗಳು ತಿಂದು ಬದುಕ್ತವೆ. ಇದಲ್ಲದೇ ನಾವು ಸಹ ಕೃತಕವಾಗಿ ಆಹಾರ ಹಾಕ್ತೀವಿ, ಬಟ್ ಇವುಗಳ ಸಂಖ್ಯೆ, ನೈಸರ್ಗಿಕ ಆಹಾರಗಳ ಸಂಖ್ಯೆ ಜಾಸ್ತಿ ಇದ್ದಾಗ ನಿಮಗೆ ವೆಚ್ಚಗಳು ಕಡಿಮೆ ಆಗ್ತಾ ಇರ್ತವೆ. ಅಂದ್ರೆ ನೀವು ಆಹಾರ ಜಾಸ್ತಿ ಹಾಕೋದು ಬೇಕಾಗಿಲ್ಲ. ಈ ಸಸ್ಯ ಸೂಕ್ಷ್ಮಾಣುಜೀವಿಗಳನ್ನ ಪ್ರಾಣಿ ಸೂಕ್ಷ್ಮಾಣುಜೀವಿಗಳನ್ನ ತಿಂದು ಬದುಕ್ತವೆ. ಇನ್ನು ನಾವು ನೈಸರ್ಗಿಕ ಕೊಳಗಳಲ್ಲಿ, ಊರುಗಳಲ್ಲಿ ಕೆರೆಗಳಿರ್ತಾವಲ್ಲ, ಅಲ್ಲಿ ಹಾಕಿದಾಗ ಯಾರು ಸಹ ಆಹಾರ ಹಾಕಲ್ಲ, ಅವಕ್ಕಾಗವೇ ಬದುಕ್ತವೆ. ಅವಾಗ ಹೆಂಗ್ ಬದುಕ್ತವೆ ಅಂತಂದ್ರೆ ಈ ಸಸ್ಯ ಸೂಕ್ಷ್ಮಾಣುಜೀವಿಗಳು ಪ್ರಾಣಿ ಸೂಕ್ಷ್ಮಾಣುಜೀವಿಗಳನ್ನ ತಿಂದು ಬದುಕ್ತವವು. ಸೊ ಮುಂದೆ ಹೋಗೋಣ. ಸೊ ಇದೇ ತರ ಮೀನು ಮರಿಗಳ ಪಾಲನೆಯನ್ನ ಮಾಡ್ಲಿಕ್ಕೆ ಈ ತರದ ಕೊಳಗಳನ್ನ ನಾವು ತಯಾರು ಮಾಡ್ಕೋಬೇಕು. ಬಹಳ ಈಸಿ ಇದು. ಈ ಅಗ್ರಿಕಲ್ಚರಲ್ ಕ್ರಾಪ್ಸ್ ಅಲ್ಲಿ ಅಷ್ಟು ಸಿಕ್ಕಾಪಟ್ಟೆ ಲೇಬರ್ ಯೂಸ್ ಮಾಡ್ತೀವಿ, ಇಲ್ಲೇನು ಅಷ್ಟೊಂದೇನು ಮಾಡೋ ಅವಶ್ಯಕತೆ ಇಲ್ಲ. ಫಿಶ್ ಮರಿಗಳನ್ನ ತೆಗಿಬೇಕಾದ್ರೆ ಅವಾಗ ಒಂದು 3 ಜನ 4 ಜನ ಬೇಕಾಗತ್ತೆ. ಸೊ ಮುಂದೆ ಹೋಗೋಣ. ಮೀನು ಮರಿ ಪಾಲನಾ ಕೊಳ ಹೇಗೆ ತಯಾರಿಸಬೇಕು ಅಂದ್ರೆ 1 ಎಕರೆಗೆ 150-200 kg ಸುಣ್ಣ ಹಾಕ್ತೀವಿ. ಅದಾದ ನಂತರ ಅಂದ್ರೆ ನಿಮ್ಮ ಕೊಳ ಎಷ್ಟು ಫಲವತ್ತತೆ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಿಕ್ಕಾಪಟ್ಟೆ ಫಲವತ್ತತೆ ಇದೆ ಅಂತಂದ್ರೆ ಇಷ್ಟೊಂದು ಸಗಣಿ ಗೊಬ್ಬರ ಅನ್ನೆಲ್ಲ ಹಾಕೋ ಅವಶ್ಯಕತೆ ಬೇಕಾಗಿಲ್ಲ. 1 ಎಕರೆಗೆ 750-800 kg ಸಗಣಿ ಗೊಬ್ಬರ ಹಾಕ್ತೀವಿ. ಅದಾದ ನಂತರ ಮೀನು ಮರಿಗಳನ್ನ ನಾವು ಸ್ಟಾಕ್ ಮಾಡಬಹುದು. ಈಗ ಮೀನು ಮರಿಗಳನ್ನ ನೀವು ತಯಾರು ಮಾಡ್ಕೊಂಡಿದೀರಿ, 10 ದಿವಸ ಅಥವಾ 15 ದಿವಸ ಮೀನು ಮರಿ ಪಾಲನಾ ಕೊಳಗಳನ್ನ ತಯಾರು ಮಾಡ್ಕೊಂಡಾದ್ಮೇಲೆ ಮೀನು ಮರಿಗಳನ್ನ BRP ಉದಾಹರಣೆ BRP ತಗೊಂಡ್ಬರ್ತೀರ. ಆ ಮರಿಗಳನ್ನ ತಂದ ತಕ್ಷಣ ಇಮಿಡಿಯೇಟ್ ಆಗಿ ಸುರಿಯಂಗಿಲ್ಲ ಕೊಳಗಳಲ್ಲಿ. ಅದನ್ನ ಒಂದು 10 ನಿಮಿಷ ಪ್ಲಾಸ್ಟಿಕ್ ಬ್ಯಾಗ್ ಅನ್ನು ಓಪನ್ ಮಾಡದೇನೆ ಅದನ್ನ ನೀರಿನಲ್ಲಿ ಹಾಗೆ ಬಿಡಬೇಕು. ಯಾಕೆಂದ್ರೆ ಆ ವಾಟರ್ ಇರುತ್ತಲ್ಲ, ಎರಡು ಅಡ್ಜಸ್ಟ್ ಆಗ್ತದೆ. ಮೀನು ಮರಿಗಳು ಈ ಹೊರ ಈಗ ಹೊಸದಾಗಿ ಬಂದಿದೆಯಲ್ಲ ಟ್ಯಾಂಕ್, ಅಲ್ಲಿಗೆ ಆ ಉಷ್ಣತೆಗೆ ಅಡ್ಜಸ್ಟ್ ಆಗ್ತದೆ, ಅಕ್ಲಮಟೈಸ್ ಅಂತ ಇಂಗ್ಲೀಷ್ ಅಲ್ಲಿ ಹೇಳ್ತೀವಿ. ಅದಾದ ನಂತರ 10-15 ನಿಮಿಷ ಆದ ನಂತರ ಪ್ಲಾಸ್ಟಿಕ್ ಬ್ಯಾಗ್ ಗಳನ್ನು ಓಪನ್ ಮಾಡಿ ಆ ಕೊಳದ ನೀರನ್ನ ತೆಗೆದು ನಿಮ್ಮ ಪ್ಲಾಸ್ಟಿಕ್ ಬ್ಯಾಗ್ ಹಾಕಿದಾಗ ಮತ್ತೆ ವಾಟರ್ ಸಹ ಇನ್ನೂ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ, ಮೀನು ಮರಿಗಳು ಅಡ್ಜಸ್ಟ್ ಆಗ್ತಾ ಹೋಗ್ತಾ ಹೋಗುತ್ತೆ. ಅದಾದ ನಂತರ ನೀವು ಮೀನು ಮರಿಗಳನ್ನ ಕೊಳಗಳಿಗೆ ಬಿಡಬೇಕು. ಹೇಗೆ ಸ್ಟಾಕಿಂಗ್ ಮಾಡಬೇಕು ಅನ್ನೋದು ಒಂದು ಉದಾಹರಣೆ ಇದು. ಅದಾದ ನಂತರ ಒಂದು 15 ದಿವಸ ಆದ್ಮೇಲೆ ನೀವು ವಾಟರ್ ಅನ್ನು ಸಹ ನಾ ಆವಾಗಲೇ ಹೇಳಿದೆ, ಸಸ್ಯ ಸೂಕ್ಷ್ಮಾಣುಜೀವಿಗಳು ಪ್ರಾಣಿ ಸೂಕ್ಷ್ಮಾಣುಜೀವಿಗಳು ಅಂತ ಹೇಳಿದೆ, ಅದನ್ನ ಹೇಗೆ ಟೆಸ್ಟ್ ಮಾಡಬೇಕು ಅಂತ ಅವರು ಫಿಲ್ಟರ್ ಮಾಡಿದರೆ ಅದಕ್ಕೆ ನೆಟ್ ಅಂತ ಹೇಳ್ತೀವಿ, ಪ್ಲಾಂಕ್ಟನ್ ನೆಟ್ ಅಂತ ಹೇಳ್ತೀವಿ, ಪ್ಲಾಂಕ್ಟನ್ ನೆಟ್ ಅಂತ ಹೇಳ್ತೀವಿ. ಅದೊಂದು 20-25 ಲೀಟರ್ ವಾಟರ್ಗಳನ್ನ ಫಿಲ್ಟರ್ ಮಾಡಿ ನೋಡಿದಾಗ ಸಣ್ಣ ಸೂಕ್ಷ್ಮಾಣುಜೀವಿಗಳು ಅದ್ರಲ್ಲಿ ಕಾಣ್ತವೆ. ಅವ್ರು ನೋಡ್ತೇವೆ, ಟೆಸ್ಟ್ ಮಾಡ್ತಾ ಇದಾರೆ ನೋಡಿ, ಟೆಸ್ಟ್ ಟ್ಯೂಬ್ ಅಂತ ಹೇಳ್ತೀವಿ. ಅದರಲ್ಲಿ ಸೂಕ್ಷ್ಮಾಣು ಜೀವಿಗಳು ನಿಮಗೆ ಕಾಣ್ತವೆ. ಸೂಕ್ಷ್ಮಾಣು ಜೀವಿ ನಾನು ಹೇಳ್ತೇವೆ, ಪ್ರಾಣಿ ಸೂಕ್ಷ್ಮಾಣು ಜೀವಿಗಳು ಅವು ನಿಮಗೆ ಮೂವ್ಮೆಂಟ್ ಅಲ್ಲಿ ಕಾಣ್ತವೆ. ಅವುಗಳ ಸಂಖ್ಯೆ ಜಾಸ್ತಿ ಇದ್ದಾಗ ನಿಮಗೆ ಫಿಶ್ ಗೆ ಒಳ್ಳೆ ಫುಡ್ ಸಿಗುತ್ತೆ. ಓಕೆ, ಸೊ ಮುಂದೆ ಹೋಗೋಣ. ಇದು ಕೃತಕವಾದ ಆಹಾರಗಳನ್ನ ಹೇಗೆ ತಯಾರು ಮಾಡ್ತಾರೆ ಅನ್ನೋದು ಮತ್ತೆ ಇದೆಲ್ಲ ವೆರೈಟಿಗಳವು. ನೆಕ್ಸ್ಟ್ ಇವೆಲ್ಲ ಫಿಂಗರ್ಲಿಂಗ್ ಸೈಜ್ಗಳು. ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ಫಿಶ್ ಗಳನ್ನ ನಾವು ಈ ತರ ಪ್ಲಾಸ್ಟಿಕ್ ಬ್ಯಾಗ್ ಗಳಲ್ಲಿ ಟ್ರಾನ್ಸ್ಪೋರ್ಟ್ ಮಾಡ್ತೀವಿ. ಇಲ್ಲಿಂದ ನೀವು ಬಳ್ಳಾರಿಗೆ ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಂತಂದ್ರೆ ಈ ವೆರೈಟಿ ಫಿಶ್ ಗಳನ್ನ, ಈ ಸೈಜ್ ಫಿಶ್ ಗಳನ್ನ 150-200 ಅಷ್ಟೇ ಹಾಕಕ್ ಸಾಧ್ಯ. ಅವಾಗ ನೀವು ಅಂದ್ರೆ ಅಟ್ಲೀಸ್ಟ್ ಒಂದು 10 hours ಇಡಬಹುದು ಆ ಪ್ಲಾಸ್ಟಿಕ್ ಅಲ್ಲಿ ಆಕ್ಸಿಜನ್ ಫಿಲ್ ಅಪ್ ಮಾಡಿ. ಅವ್ರು ಇಡ್ಕೊಂಡಿದ್ದಲ್ಲ ಅಷ್ಟೊಂದು ಫಿಲ್ ಅಪ್ ಮಾಡ್ಕೊಂಡು ನೀವು ಬಳ್ಳಾರಿವರೆಗೂ ಕಳ್ಸಕ್ಕಾಗಲ್ಲ ಅದನ್ನ, ಆಯ್ತಾ. ಇದು ಒಂದು ಟ್ಯಾಂಕ್ ಇಂದ ಇನ್ನೊಂದು ಟ್ಯಾಂಕ್ ಗೆ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಇಷ್ಟೊಂದು ನಂಬರ್ ಗಳನ್ನ ಹಾಕಿರೋದಷ್ಟೇ ನಾವು. ಸೊ ಮುಂದೆ ಇದೆಲ್ಲ ಟ್ರಾನ್ಸ್ಪೋರ್ಟ್ ಮಾಡೋದು ಹೇಗೆ ಫಿಶ್ ಗಳನ್ನ ಅಂತ. ಕೆಲವರು ದೊಡ್ಡ ದೊಡ್ಡ ಫಿಶ್ ಗಳನ್ನಾದ್ರೆ ಸಿಂಟೆಕ್ಸ್ ಡ್ರಮ್ ಗಳಲ್ಲಿ ಹಾಕಿ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ, ಸಣ್ಣ ಫಿಶ್ ಗಳಾದ್ರೆ ಪ್ಲಾಸ್ಟಿಕ್ ಬ್ಯಾಗ್ ಗಳಲ್ಲಿ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. 1 ಎಕರೆಗೆ ಎಷ್ಟು ಆದಾಯ ಪಡಿಬಹುದು ಮೀನು ಮರಿ ಇದರಲ್ಲಿ ಅಂತಂದ್ರೆ ಅಟ್ಲೀಸ್ಟ್ ಒಂದು 50,000-60,000 ಒಂದು 3-4 ತಿಂಗಳಲ್ಲೇ ನೀವು ಪ್ರಾಫಿಟ್ ಮಾಡ್ಕೋಬಹುದು. ಅಂದ್ರೆ ಸೀಡ್ ರೇರಿಂಗ್ ಯೂನಿಟ್ಸ್ ಮೀನು ಮರಿ ಪಾಲನ ಇದರಲ್ಲಿ ಮಾಡಬಹುದು. ಇದು ಫಿಶ್ ಹೇಗೆ ವಿಭಿನ್ನ ಬೇರೆ ತಳಿಗಳಿಗೆ ಬೇರೆ ಇದಕ್ಕೆ ಅನಿಮಲ್ಸ್ ಗಳಿಗೆ ಕಂಪೇರ್ ಮಾಡಿದ್ರೆ ಅನ್ನೋ ಒಂದು ಉದಾಹರಣೆ. ನಮ್ಮ ಇದು ಮೀನುಗಾರಿಕೆಯಲ್ಲಿ ಒಟ್ಟು 67-70% ಬರೀ ಕಾರ್ಪುಳು ಗೆಂಡೆ ಮೀನುಗಳು ಅಂತ ಹೇಳಿದಲ್ಲ ಅದನ್ನೇ ಮಾಡ್ತಾರೆ ನಮ್ಮ ಭಾರತ ದೇಶದಲ್ಲಿ. ಅದರಲ್ಲಿ ಅತಿ ಹೆಚ್ಚು ಅಂತಂತಂದ್ರೆ ನಾವು ರೋಹುವನ್ನ ಮಾಡ್ತೀವಿ. ಈ 3 ವೆರೈಟಿಗಳು ಅವಾಗಲೇ ಹೇಳಿದೆ, ಕಟ್ಲಾ, ರೋಹು, ಕಟ್ಲಾ ಮತ್ತೆ ಮೃಗಾಲ್ ಅಂತ. ಸೊ ಇದು ಬೇರೆ ಬೇರೆ ವಿಧಾನಗಳು. ಇದರ ಜಲಕೃಷಿಯಲ್ಲಿ ಎಕ್ಸ್ಟೆನ್ಸಿವ್ ಜಲಕೃಷಿ ಅಂತ ಹೇಳ್ತೀವಿ ಮತ್ತೆ ಸೆಮಿ ಎಕ್ಸ್ಟೆನ್ಸಿವ್ ಜಲಕೃಷಿ ಅಂತ ಹೇಳ್ತೀವಿ. ಇನ್ನು ಅತಿ ಹೆಚ್ಚು ಮಾಡಬೇಕು ಅಂತಂದ್ರೆ ಅದಕ್ಕೆ ಇಂಟೆನ್ಸಿವ್ ಜಲಕೃಷಿ ಅಂತ ಹೇಳ್ತೀವಿ ಮತ್ತೆ ಸೂಪರ್ ಇಂಟೆನ್ಸಿವ್ ಅಕ್ವಾಕಲ್ಚರ್ ಅಂತ ಹೇಳ್ತೀವಿ. ಅಂದ್ರೆ 1 ಎಕರೆಗೆ ನೈಸರ್ಗಿಕ ಕೊಳಗಳಲ್ಲಿ 1-2 ಟನ್ ತೆಗಿತೀವಿ. ಅದೇ ನೀವು ಇಂಟೆನ್ಸಿವ್ ಕಲ್ಚರ್ಗೆ ಹೋದ್ರೆ 200-ಕ್ಕಿಂತ ಜಾಸ್ತಿ ಟನ್ಗಳನ್ನ ತೆಗಿಬಹುದು. ಆವಾಗಲೇ ನಾನು ಇದ್ರ ಬಗ್ಗೆ ಹೇಳಿದೆ. ಇದು ಕಟ್ಲಾ, ರಘು, ಮೃಗಾಲ್ ಸ್ಟಾಕ್ ಮಾಡೋದಾದ್ರೆ ಈ 40-30-36 ಏಷ್ಯಾದಲ್ಲಿ ಅಂದ್ರೆ 1,000 400 ಕಟ್ಲಾ, 300 ರೋಹು, 300 ಮೃಗಾಲ್ ಬಿಟ್ಕೋಬೇಕು. ಸೊ ಇನ್ನು ಉಳಿದ ಮೀನುಗಳನ್ನು ಸಹ ಇದೇ ರೇಷ್ಯಾದಲ್ಲಿ ನೀವು ಸ್ಟಾಕ್ ಮಾಡ್ಕೋಬಹುದು. ಕಾರ್ ಫಾರ್ಮಿಂಗ್ ಅಲ್ಲಿ ಗೆಂಡೆ ಮೀನುಗಳಲ್ಲಿ 1 ಹೆಕ್ಟೇರ್ಗೆ ಅಂದ್ರೆ 1.5 ಎಕರೆಗೆ 1.5 ಲಕ್ಷದವರೆಗೂ ನೀವು ಪ್ರಾಫಿಟ್ ಮಾಡ್ಕೋಬಹುದು. ಅಂದ್ರೆ ನೀವು ಮ್ಯಾನೇಜ್ಮೆಂಟ್ ಚೆನ್ನಾಗಿರ್ಬೇಕು, ಅವಾಗ ಇಷ್ಟು ಪ್ರಾಫಿಟ್ ಬರಲಿಕ್ಕೆ ಸಾಧ್ಯ ಇದೆ. ಇವೆರಡು ಕೊಳದಲ್ಲಿ ವ್ಯತ್ಯಾಸ ಅಂತಂದ್ರೆ, ಪಕ್ಕದ ಕೊಳದಲ್ಲಿ ಏರೇಷನ್ ಇಲ್ಲ, ಮೀನುಗಳನ್ನ ಕಡಿಮೆ ಸಾಂದ್ರತೆಯಲ್ಲಿ ಹಾಕಬೇಕು. ಎಡಭಾಗದಲ್ಲಿ ಇರತಕ್ಕಂತ ಕೊಳದಲ್ಲಿ ಅತಿ ಹೆಚ್ಚು ಮೀನುಗಳನ್ನ ಹಾಕಿದರೆ ಆದ ಕಾರಣ ಅವರು ಏರೇಷನ್ ಅನ್ನ ಹಾಕಿದ್ದಾರೆ, ಏರೇಟರ್ ಅನ್ನ ಹಾಕಿದ್ದಾರೆ. ಯಾಕಂದ್ರೆ ಆಕ್ಸಿಜನ್ ಮೀನುಗಳಿಗೆ ಬೇಕು, ಜಾಸ್ತಿ ಬೇಕಾಗಿ ಅಂದಿಟ್ಟಿದ್ದಾರೆ. ಈ ಮೀನುಗಳಲ್ಲದೆ ಅಂದ್ರೆ ಈ ಗೆಂಡೆ ಮೀನುಗಳಲ್ಲದೆ ನೀವು ಪಂಗಾಸ್ ಫಿಶ್ ಅಂತ ಬರ್ತದೆ, ಅದನ್ನು ಸಹ ಯೂಸ್ ಮಾಡಬಹುದು. ಸಿಹಿ ನೀರಿನಲ್ಲಿ ಸೀಗಡಿನೂ ಸಹ ಬೆಳೆಯಬಹುದು, ಅದನ್ನು ಸಹ ಬೆಳೆಯಬಹುದು. ಮತ್ತೆ ಅಂದ್ರೆ ಉಪ್ಪು ನೀರಿನಲ್ಲಿ ಅತಿ ಹೆಚ್ಚು ಲಾಭದಾಯಕ, ನಮ್ಮ ಶಿವಮೊಗ್ಗ ಈ ಕಡೆ ಒಳನಾಡಿನಲ್ಲಿ ಸಿಹಿ ನೀರು ಇರತಕ್ಕಂಥ ಉಪ್ಪು ನೀರಿನ ಏನಿಲ್ಲ. ಆಗ ಒಂದು ಉದಾಹರಣೆ, ಕೋಸ್ಟಲ್ ಏರಿಯಾಗಳಲ್ಲಿ ಕರಾವಳಿ ತೀರಗಳಲ್ಲಿ ಉಪ್ಪು ನೀರಿನ ಒಂದು ಮಾಡ್ತಾರೆ. ಇದಲ್ಲದೆ ಅಲಂಕಾರಿಕ ಮೀನುಗಳು, ಪರ್ಟಿಕ್ಯುಲರ್ಲಿ ನಮ್ಮ ಲೇಡೀಸ್ಗಳು ಈ ಮೀನುಗಳನ್ನು ಸಹ ಬೆಳೆಯಬಹುದು. ಇನ್ನೊಂದು ಅಮೂರ್ ಕಾರ್ಪ್ ಅಂತ ಅವಾಗಲೇ ಹೇಳಿದೆ, ಸ್ಕ್ಯಾಂಪಿ ಪಂಗಾಸ್ ಪಾಕು ಫಿಶ್ ಗಳನ್ನು ಸಹ ನೀವು ನಿಮ್ಮ ಬೆಳೆಯಬಹುದು. ಸೊ ಇವೆಲ್ಲ ಹಲವಾರು ವಿಧದ ಮೀನುಗಳು, ಕಟ್ಲಾ, ರೋಹು ಮೃಗಾಲ್, ಸಿಲ್ವರ್ ಕಾರ್ಪ್, ಗ್ರಾಸ್ ಕಾರ್ಪ್, ಕಾಮನ್ ಕಾರ್ಪ್ ಅಂತ ಅವಾಗಲೇ ಎಲ್ಲರೂ ತೋರಿಸಿದೆ. ಈ ಒಂದು ಕಾಂಪೋಸಿಟ್ ಫಿಶ್ ಕಲ್ಚರ್ ಅಂತ ಹೇಳ್ತಾರೆ, ಸಂಯೋಜಿತ ಕೃಷಿ ಅಂತಂದ್ರೆ, ಮೇಲೆ ಕಟ್ಲಾ ಮತ್ತೆ ಸಿಲ್ವರ್ ಕಾರ್ಪ್ ಬೆಳೀತದೆ, ಮಧ್ಯದ ನೀರಿನ ಮಧ್ಯಮ ಭಾಗದಲ್ಲಿ ರೋಹು ಮತ್ತೆ ಗ್ರಾಸ್ ಕಾರ್ಪ್ ಇರುತ್ತೆ, ನೀರಿನ ಕೆಳಭಾಗದಲ್ಲಿ ಮೃಗಾಲ್ ಮತ್ತೆ ಕಾಮನ್ ಕಾರ್ಪ್. ಈ ಎಲ್ಲಾ ತಳಿಗಳು ಯಾರಿಗೂ ಆಹಾರಕ್ಕಾಗಲಿ ಜಾಗಕ್ಕಾಗಲಿ ಕಾಂಪಿಟಿಷನ್ ಮಾಡಲ್ಲ ಇವು. ಸೊ ಎಲ್ಲಾ ಮೀನುಗಳನ್ನು ಸಹ ಒಂದೇ ಕೊಳದಲ್ಲಿ ಹಾಕಿ ನೀವು ಬೆಳವಣಿಗೆ ಬೆಳೆಸಬಹುದು ನೀವು. ಸೊ ಇದು ನಮ್ಮ ಫಾರಂ ಪಾಂಡಲ್ಲೇ ಹಿಡಿದಿರ್ತಕ್ಕಂತಹ ಮೀನು. ಒಂದು ಮೀನು ಕಟ್ಲಾ, ಅದು ಮೀನು, ಯಾರು ಫಿಶ್ ತಿಂತಾರ ಅವ್ರಿಗೆ ಗೊತ್ತಾಗತ್ತೆ ಆ ಮೀನು ಅಂತ. ಇದು ಒಂದು ಮೀನು 10 ಕೆಜಿ ಬೆಳೆದಿದೆ. ಇದು ಅಂದ್ರೆ ಎಷ್ಟು ವರ್ಷ ಇದೆ ಅಂತ ನಮಗೆ ಗೊತ್ತಿಲ್ಲ, ಯಾಕೆಂದ್ರೆ ಯಾವ ಸ್ಟಾಕ್ ಮಾಡಿದ್ದು ಅಂತಲೂ ಗೊತ್ತಿಲ್ಲ. ಬಟ್ ನಮ್ಮ ಹಿಡಿದಾಗ 10 ಕೆಜಿ ಬಂದಿದೆ ಮೀನು. ಸೊ ದೊಡ್ಡ ಮೀನಿಗೆ ಬಹಳ ಕಾಂಪಿಟಿಷನ್ ಇರುತ್ತೆ. ಸೊ ಇದಲ್ಲದೆ ಅಮೂರ್ ಕಾರ್ಪ್ ಅಂತ ಹೇಳಿದೆ, ನಮ್ಮ ಇದರಲ್ಲೇ ನಾವು ಸಂತಾನೋತ್ಪತ್ತಿ ಮಾಡಲಿಕ್ಕೆ ಇದನ್ನ ಬೆಳೆಸಿದೀವಿ. ಈಗ ಅಮೂರ್ ಕಾರ್ಪ್ ಅಂತ ಒಂದು ಫಿಶ್ ಗೆ, ಒಂದು ಸ್ಮಾಲ್ ಫ್ರೈ ಫಿಶ್ ಗೆ 2-2.5 ರೂಪಾಯಿ ಇದು ಫಿಶ್, ಫಾಸ್ಟ್ ಬೆಳೀತದೆ. ಸೊ ಇದು ಪಾಕು ಫಿಶ್ ಅಂತ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ಮೀನುಗಾರಿಕೆ ಇಲಾಖೆ, ಕರ್ನಾಟಕ ಸರ್ಕಾರ ಅನುಮತಿ ಕೊಟ್ಟಿದೆ ಇದನ್ನ ಮಾಡಲಿಕ್ಕೆ. ಚೆನ್ನಾಗಿರುತ್ತೆ ಪಾಕು ಫಿಶ್. ಬಟ್ ಇನ್ನೊಂದು ಅಂತಂದ್ರೆ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಅದನ್ನ ಫಿಶ್. ನೀವು ಏನಾದ್ರೂ ನೈಸರ್ಗಿಕ ಕೆರೆಗಳಲ್ಲಿ ಮತ್ತೆ ನದಿಗಳಲ್ಲಿ ಬಿಡಂಗಿಲ್ಲ, ಅದನ್ನ ನಮ್ಮ ಸ್ವಂತ ಮೀನುಗಳಿರ್ತಾವಲ್ಲ ಅದನ್ನ ತಿನ್ನುತ್ತದೆ. ಸ್ವಲ್ಪ ಹುಷಾರಾಗಿರ್ಬೇಕು. ಇದು ಆವಾಗಲೇ ನಾನು ಹೇಳಿದೆ, ಮೀನುಗಳನ್ನ ಹೇಗೆ ಕೊಳಗಳಲ್ಲಿ ಬಿಡುಗಡೆ ಮಾಡಬೇಕು ಅಂತ. ಸ್ಟಾರ್ಟಿಂಗ್ ಅಲ್ಲಿ ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು 10 ನಿಮಿಷ ಇಡಬೇಕು, ಆಮೇಲೆ ಓಪನ್ ಮಾಡಿ ಆಮೇಲೆ ನಿಧಾನವಾಗಿ ಬಿಡಬೇಕು. ಅಟ್ ಲೀಸ್ಟ್ ಆ ನೀರಿನಲ್ಲಿ 10 ನಿಮಿಷ ಆ ಪ್ಲಾಸ್ಟಿಕ್ ಬ್ಯಾಗ್ಗಳನ್ನ ಇಡಬೇಕು, ಆ ಉಷ್ಣಾಂಶ 2 ಅಡ್ಜಸ್ಟ್ ಆಗ್ತದೆ. ಸೊ ಇದು ಇವಾಗ ಫ್ರೆಶ್ ವಾಟರ್ ಪ್ರಾನ್. ಈಗ ನಾವು ಅವಾಗಲೇ ಹೇಳಿದೆ ಕಟ್ಲಾ, ರೋಹು ಮತ್ತೆ ಮೃಗಾಲ್ ಅಂತ. ಮೃಗಾಲ್ ತೆಗೆದುಬಿಟ್ಟು ನೀವು ಸ್ಕ್ಯಾಂಪಿ ಅಂದ್ರೆ ಸೀಗಡಿ, ಸಿಹಿ ನೀರಿನಲ್ಲಿ ಬೆಳೀತಕ್ಕಂಥ ಸೀಗಡಿನ ಸಹ ನೀವು ಹಾಕಿ ಬೆಳೆಸಬಹುದು. ಸಿಹಿ ನೀರಿನಲ್ಲಿ ಬೆಳೀತಕ್ಕಂಥ ಸೀಗಡಿನ ಹಾಕಿದಾಗ ನಿಮಗೆ ಉತ್ಪಾದನೆ ಲಾಭ ಸಹ ಜಾಸ್ತಿ ಬರುತ್ತೆ. ಸೊ ಇದು ಇನ್ನೊಂದು ಪಂಗಾಸ್ ಫಿಶ್ ಅಂತ, ವೆರಿ ಫಾಸ್ಟ್ ಗ್ರೋಯಿಂಗ್. 8 ತಿಂಗಳು 9 ತಿಂಗಳಿಗೆ ನಿಮ್ಗೆ 1.5 ಕೆಜಿ 2 ಕೆಜಿ ಬರುತ್ತೆ. ಇದು ವೆರಿ ಫಾಸ್ಟ್ ಗ್ರೋಯಿಂಗ್. ಸೊ ಮುಂದೆ ಪ್ರೊಡಕ್ಷನ್ ಬಗ್ಗೆ ಹೇಳ್ತೇನೆ. ಇದು ನಾನು ಪಂಜಾಬಲ್ಲಿ ಒಂದು 9 ವರ್ಷ ಕೆಲಸ ಮಾಡಿದ್ದೆ. ಅಲ್ಲಿ ಒಂದು ಅವ್ರು ಹೇಗೆ ಮಾಡ್ತಾ ಇದಾರೆ ಅಂತಂದು ಒಂದು ಉದಾಹರಣೆ ಪಿಕ್ಚರ್ ತೋರಿಸ್ತೇನೆ. ಸ್ಟಾರ್ಟಿಂಗ್ ಅಲ್ಲಿ ನೆಟ್ಗಳನ್ನು ಹಾಕಿಬಿಟ್ಟು ಮೀನು ಮರಿಗಳನ್ನ ಸ್ಟಾಕ್ ಮಾಡ್ತಾರೆ. ಆ ಸ್ಟಾಕ್ ಮಾಡಿದ್ಮೇಲೆ ಒಂದು 20 ಡೇಸ್ ಬೆಳವಣಿಗೆ ಮಾಡಿ ನೆಕ್ಸ್ಟ್ ಅವರ ಕೊಳಗದಲ್ಲಿ ಹಾಕ್ತಾರೆ ಅದನ್ನ. ಸೊ ಒಂದು ತಿಂಗಳಿಗೆ ಏನಿಲ್ಲ ಅಂದ್ರೆ 1.5-2 ಸೆಂಟಿಮೀಟರ್ ಬೆಳೀತದೆ. ನಿಮಗೆ ನೀವು ಒಂದು 25,000 ಮೀನು ಹಾಕಿದಿರಿ ಅಂತಂದ್ರೆ ಪೆನ್ ಕಲ್ಚರ್ ಅಂದ್ರೆ ಆ ಹಾಪದಲ್ಲಿ ಒಂದು ತಿಂಗಳಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಮೀನು ಮರಿ ಬದುಕಿದಾವೆ ಅಂತ. ಅದಾದ ತಕ್ಷಣ ನೀವು ಕೊಳಕ್ಕೆ ಬಿಡಬಹುದು. ಪಂಜಾಬ್ನಲ್ಲಿ ಬೆಳೀತಕ್ಕಂಥ ಇದು ಪಂಜಾಬಲ್ಲಿ ಪ್ರಾಬ್ಲಮ್ ಅಂತಂದ್ರೆ ಟೆಂಪರೇಚರ್ ಬಹಳ ಕಡಿಮೆ ಆಗುತ್ತೆ ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿಲಿ. ಈ ಮೀನುಗಳನ್ನ ಬದುಕಿಸ್ಲಿಕ್ಕೆ ಅವರು ಇಂಡೋರ್ ಅಲ್ಲಿ ಇದನ್ನ ಬೆಳೆಸ್ತಾರೆ ಅದನ್ನ. ಸೊ ಆ ತರ ಒಂದು ಸಿಸ್ಟಮ್ ಗಳನ್ನು ಮಾಡ್ಕೊಂಡಿದ್ರೆ ಈ ಪಂಗಾಸ್ ಫಾರ್ಮಿಂಗ್ ಅಲ್ಲಿ ಒಂದು ವರ್ಷಕ್ಕೆ 1 ಹೆಕ್ಟರ್ಗೆ 2.5 ಎಕರೆಗೆ 7-8 ಲಕ್ಷದವರೆಗೂ ಪ್ರಾಫಿಟ್ ಮಾಡ್ಕೋಬಹುದು. ಬಟ್ ಇನ್ನೊಂದಂದ್ರೆ ಮಾರ್ಕೆಟಿಂಗ್ ನೀವು ನೋಡ್ಕೋಬೇಕು. ಮಾರ್ಕೆಟ್ ಇತ್ತಂದ್ರೆ ನೀವು ಮುಂದುವರಿಬಹುದು. ಮಾರ್ಕೆಟಿಂಗ್ ಇದ್ದಾಗ ನೀವು ಇದನ್ನ ಈ ದಾವಣಗೆರೆಯಲ್ಲೆಲ್ಲ ಇದನ್ನ ಮಾಡ್ತಾ ಇದಾರೆ ಇದನ್ನ. ಸೊ ಇನ್ನೊಂದು ಫಿಶ್ ಗಿಫ್ಟ್ ಜಿಲೇಬಿ ಮೀನ್ ಅಂತ ಕೇಳಿದ್ರೆ ನೀವು. ಸೊ ಜಿಲೇಬಿ ಮೀನ್ ಇದು ಮುಂದೆ ಹೋಗೋಣ. ಮರಲ್ ಫಿಶ್ ಅಂತ ಹೇಳ್ತಾರೆ, ಮರಲ್ ಕುಚ್ಚು ಮೀನು ಅಂತ ಹೇಳ್ತಾರಲ್ಲ ಇದು ಮರಲ್ ಫಿಶ್ ಅಂತ. ಓಕೆ, 1 ಕೆಜಿಗೆ ಈ ನಮ್ಮ ಭಾಗದಲ್ಲಿ 350-400 ರೂಪಾಯಿ ಕೆಜಿ ಇದೆ. ಸೀನಿಯರ್ ಸಿಗಡಿ ಬಗ್ಗೆ ಪ್ರಾನ್ ಅದರಲ್ಲಿ ಪ್ರಾಫಿಟ್ ಎಷ್ಟಿದೆ ಅಂತ. ಇದು ಈಗ ಸಮಗ್ರ ಕೃಷಿಗೆ ಬಂದಾಗ ನೀವು ದನಗಳನ್ನ 1 ಹೆಕ್ಟೇರಿಗೆ ಒಂದು ಹೆಕ್ಟೇರ್ ಟ್ಯಾಂಕಿಗೆ 2-3 ಅನಿಮಲ್ಸ್ ಗಳನ್ನ ಯೂಸ್ ಮಾಡಬಹುದು. ಅವುಗಳ ವೇಸ್ಟ್ ಕೌಡಂಗ್ ಏನು ಬರುತ್ತಲ್ಲ ಸಗಣಿ, ಅದನ್ನ ಡೈರೆಕ್ಟ್ ದಿವಸ ಯೂಸ್ ಮಾಡಬಹುದು. ಅದೇ ಹಂದಿಗಳಾದ್ರೆ 20-30 ಹಂದಿಗಳನ್ನು ಉಪಯೋಗಿಸಬಹುದು. ಮತ್ತೆ ಅದೇ ಪೌಲ್ಟ್ರಿ ಆದಂತಂದ್ರೆ 400-500 ಬರ್ಡ್ ಗಳನ್ನ ಅವುಗಳ ವೇಸ್ಟ್ ಅನ್ನ 1 ಹೆಕ್ಟೇರ್ಗೆ 2.5 ಎಕರೆಗೆ ನೀವು ಬಿಡಬಹುದು. ಅದೇ ಡಕ್ಸ್ ಆದ್ರೆ ಬಾತುಕೊಳಗಾದ್ರೆ 200-300 ಡಕ್ಸ್ ಗಳನ್ನ ಯೂಸ್ ಮಾಡ್ಕೋಬಹುದು. ಅವುಗಳ ಮೊಟ್ಟೆಗಳದು ಅದು ಸಹ ಯೂಸ್ ಮಾಡಬಹುದು. ನಮ್ಮ ಪಂಜಾಬಲ್ಲಿ ಇದನ್ನ ಒಂದು ಮಾದರಿ ಇದೆ, ಇದು ಅದನ್ನ ಉಪಯೋಗಿಸಿ ಬಹಳ ಸಮಗ್ರ ಕೃಷಿಯಲ್ಲಿ ಮಾಡ್ತಾ ಇದಾರೆ. ಒಂದು ಉದಾಹರಣೆ ಬಾತುಕೋಳಿಗಳೆಲ್ಲ ನೀರಲ್ಲಿ ಆಟ ಆಡ್ತವೆ, ಆಟ ಆಡ್ಬೇಕಾದ್ರೆ ಆಕ್ಸಿಜನ್ ಸಹ ಜಾಸ್ತಿ ಆಗುತ್ತೆ, ಮತ್ತೆ ಅವುಗಳ ವೇಸ್ಟ್ ಬರುತ್ತಲ್ಲ ಟ್ಯಾಂಕ್ ತುಂಬಾ ಎಲ್ಲಿ ಬೇಕೋ ಅಲ್ಲಿ ಸ್ಪ್ರೆಡ್ ಆಗುತ್ತೆ. ಒಂದೇ ಹತ್ರ ಈಗ ನಾವು ದನಗಳದ ಇದು ಬರುತ್ತಲ್ಲ ಕೊಟ್ಟಿಗೆದು ಒಂದೇ ಹತ್ರ ಹಾಕ್ತಿವಿ, ಇದಾದ್ರೆ ಎಲ್ಲ ಕಡೆನೂ ಈ ಒನ್ ಆಗಿ ಸ್ಪ್ರೆಡ್ ಆಗುತ್ತೆ, ಅದು ಒಂದು ವಿಶೇಷತೆ. ಸೊ ಇದು ಡೈರಿ ಕಮ್ ಫಿಶ್ ಕಲ್ಚರ್ ಬಗ್ಗೆ, ಪೌಲ್ಟ್ರಿ ಮತ್ತೆ ಅಗ್ರಿಕಲ್ಚರ್ ಫಿಶ್ ಅಗ್ರಿ ಭತ್ತ ಪ್ಯಾಡಿಕಮ್ ಫಿಶ್ ಕಲ್ಚರ್ ಅಂತ ಹೇಳ್ತೀವಿ, ಅದನ್ನು ಸಹ ಮಾಡಬಹುದು. ಒಂದು ಎಕರೆಗೆ ಅಟ್ಲೀಸ್ಟ್ ಒಂದು 15-20% ಮೀನಿಗೆ ಅವಕಾಶ ಕೊಡ್ಬೇಕಲ್ಲಿ. ಇವೆಲ್ಲ ಉದಾಹರಣೆಗಳು. ನಮ್ಮ ಕಡೆಮಡ್ಕಲ್ಲಲ್ಲಿ ಒಂದು ಮೂಡಿಗೆರೆ ಇಲ್ಲ, ಅಲ್ಲಿ ಮಾಡ್ತಾ ಇದಾರೆ ಇದನ್ನ ಆಳನ. ಆಳ ಅಟ್ಲೀಸ್ಟ್ ಅಂದ್ರೆ ಒಂದು 2-3 ಆಳ ಬೇಕಾಗತ್ತಲ್ಲಿ. ಓಕೆ, ಭತ್ತ ಮರಿ 3 ತಿಂಗಳು 4 ತಿಂಗಳಿಗೆ ಬರುತ್ತೆ. ನೀವು ಕೇಳಬಹುದು ಮೀನಿಗೆ 1 ವರ್ಷ ಅಂತ ಹೇಳ್ತೀರಾ, ಭತ್ತಕ್ಕೆ ಭತ್ತ 3 ತಿಂಗಳು 4 ತಿಂಗಳು ನೀರು ಇರುತ್ತೆ ಅಂತ ಹೇಳ್ತೀರಾ. ಬಟ್ 3 ತಿಂಗಳಲ್ಲಿ ಒಂದು ಅಟ್ಲೀಸ್ಟ್ ಒಂದು 400-500 ಗ್ರಾಂ ಮರಿಗಳನ್ನ ಹಾಕಬೇಕು, ದೊಡ್ಡ ಮರಿಗಳನ್ನ ಹಾಕೊಂಡು ಬೆಳೆಸಬೇಕು, ಅದು ಒಂದು ಇದಾಗುತ್ತೆ. ಸೊ ಇದು ದನಗಳದ್ದು. ಎಲ್ಲ ಹೇಗೆ ಕೊಳಗಳನ್ನ ತಯಾರು ಮಾಡಬೇಕಂತ ಒಂದು ಪಂಜಾಬ್ ಅಲ್ಲಿ ಇದು ನೋಡಿ, ರೈಟ್ ಸೈಡ್ಗೆ ಏರೇಷನ್ ಇಲ್ಲ, ಲೆಫ್ಟ್ ಸೈಡ್ಗೆ ಏರೇಷನ್ ಹಾಕಿದ್ರೆ ಏರೇಷನ್ ಯಾಕೆ ಹಾಕ್ತಾರೆ ಅಂತ, ಜಾಸ್ತಿ ನಂಬರ್ಗಳನ್ನು ನೀವು ಸ್ಟಾಕ್ ಮಾಡಿದಾಗ ಆಕ್ಸಿಜನ್ ಬೇಕಾಗುತ್ತೆ. ಇದು ಜುಗಾಣ್ ಸಿಸ್ಟಮ್ ಅಂತಂದು ಹಿಂದಿಯಲ್ಲಿ ಹೇಳ್ತಾರೆ. ಏನಂತಂದ್ರೆ ಸಡನ್ ಆಗಿ ಫಿಶ್ ಗಳು ಸಾಯಕ್ಕೆ ಶುರು ಮಾಡ್ತವೆ ಕೆರೆಗಳಲ್ಲೆಲ್ಲ, ಅವಾಗ ವಾಟರ್ ಗಳನ್ನ ಪಂಪ್ ಮಾಡಿಬಿಟ್ಟು, ಅಂದ್ರೆ ಫೌಂಟನ್ ಗಳು ಇರ್ತಾವಲ್ಲ, ಸ್ಪ್ರಿಂಕ್ಲರ್ ಗಳು ಇರ್ತಾವಲ್ಲ, ಆ ತರ ಯೂಸ್ ಮಾಡ್ಕೊಂಡ್ಬಿಟ್ಟು ಏನು ಅವಲಭ್ಯ ಇರುತ್ತೆ ನೀವು ಅದನ್ನ ಉಪಯೋಗಿಸ್ಕೊಂಡ್ಬಿಟ್ಟು ನೀವು ಯೂಸ್ ಮಾಡ್ಕೋಬಹುದು. ಅದಕ್ಕೋಸ್ಕರನೇ ಏರೇಟರ್ಗೋಸ್ಕರನೇ ಪ್ರಾಬ್ಲಮ್ ಬಂದಾಗ ಹುಡ್ಕೊಂಡು ಹೋಗೋದಲ್ಲ, ನಿಮ್ಮ ಹತ್ರ ಏನ್ ಇರ್ತದೋ ಅದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಈ ತರ ಏರೇಷನ್ ಗಳನ್ನ ಬಳಸಬೇಕಾಗತ್ತೆ. ಇದು ಡಕ್ದು ಮೊಟ್ಟೆಗಳಿವೆ. ಈ ನೀವು ಅವಾಗ ಕೇಳ್ತೀರಾ, ನೀವು ನಮ್ಗೆ ಇದರಿಂದ ಸಮಗ್ರ ಕೃಷಿ ಅಂತ ಹೇಳ್ತೀರಾ, ಈ ಮೀನಿಂದ ಹೇಗೆ ಉಪಯೋಗ ಅಂತಂದ್ರೆ, ಹಲವಾರು ರೈತರು ಈಗ ನಮ್ಗೆ ಜಿಲೇಬಿ ಮೀನು ಅಂತ ಹೇಳಿದ್ರೆ ತಗೊಂಡೋಗ್ತಾ ಇದಾರೆ. ಈ ಪ್ಲಾಸ್ಟಿಕ್ ಲೈನ್ ನನ್ನ ತೋಟಗಳಲ್ಲೆಲ್ಲ ನೋಡಿದೀನಿ, ನೀರನ್ನ ಸ್ಟೋರ್ ಮಾಡ್ಕೊಂಡಿರ್ತಾರೆ, ಬರೀ ಸ್ಟೋರ್ ಮಾಡ್ಕೊಂಡಿರೋದಲ್ಲ, ಅವುಗಳಲ್ಲಿ ಮೀನುಗಳನ್ನ ಸಹ ನೀವು ಸಾಕ್ಬೋದು. ನಮ್ ಇಲ್ಲಿ ಬುದಿಗೆರೆ ಅಂತ ಒಂದು ಊರಿದೆ, ಇಲ್ಲಿ ಹತ್ರ ಇದೆ ಒಂದು ರೈತ ಹಾಲೇಶ್ ಅಂತಂದು ಸಣ್ಣದ ಕೊಳ, ಅದನ್ನ ತೋಟಕ್ಕೆ ಯೂಸ್ ಮಾಡ್ತಾರೆ ಅವರು. ಈಗ ರೀಸೆಂಟ್ ಆಗಿ ಆತ್ಮ ಅಂತಂದು ಅವರು ಸ್ಕೀಮ್ ಅಲ್ಲಿ ಗಿಫ್ಟ್ ಮೀನುಗಳು ಅಂದ್ರೆ ಜಿಲೇಬಿ ಮೀನುಗಳನ್ನ ತಗೊಂಡೋಗಿ ಬೆಳೆಸ್ತಾ ಇದ್ರೆ, ಒಂದೊಂದು ಮೀನು ಒಂದು 5 ತಿಂಗಳಾತೀಗ ಒಂದು 500-600 ಗ್ರಾಂ ಮೀನುಗಳು ಬಂದಿದಾವು, ಆಕೆ ಅಷ್ಟು ತೂಕ ಇದಾವೆ. ಸೊ ಈ ತರ ನೀವು ಬಳಸಬಹುದು. ಇದು ಅಡ್ವಾನ್ಸ್ಡ್ ಟೆಕ್ನಾಲಜಿ ಬಯೋಫ್ಲಾಕ್ ಅಂತ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದೆ. ಇವನ್ ಫಿಶ್ ಇಂದ ವೇಸ್ಟ್ ಬಂದಿದ್ದೆ, ಇದು ಅಕ್ವಾಪನಿಕ್ಸ್ ಅಂತ ಹೇಳ್ತೀವಿ. ಕೆಲವು ತರಕಾರಿಗಳನ್ನು ಸಹ ನೀವು ಬೆಳಿಬಹುದು. ಅಲಂಕಾರಿಕ ಮೀನುಗಳ ಬಗ್ಗೆ ಪ್ರತಿಯೊಬ್ಬರು, ಇದು ಪರ್ಟಿಕ್ಯುಲರ್ಲಿ ನಾನು ಲೇಡೀಸ್ಗಳು ಮನೆ ಹಿಂದ್ಗಡೆ ಜಾಗ ಇದ್ದಾಗ ಈ ತರದ ಉದ್ಯೋಗಗಳನ್ನ ಸಹ ನೀವು ಮಾಡಬಹುದು. ಬಹಳ ಜಾಸ್ತಿ ಏನು ಕೆಲಸ ಏನಿಲ್ಲ, ಇದು ದಿನಕ್ಕೆ 1-2 ಗಂಟೆ ಕೆಲಸ ಮಾಡಿದ್ರೆ ಅಟ್ಲೀಸ್ಟ್ ಒಂದು ತಿಂಗಳಿಗೆ 10,000-15,000 ಪ್ರಾಫಿಟ್ ಮಾಡುದು. ಅಂದ್ರೆ ಮನೆ ಹಿಂದ್ಗಡೆ ಸ್ವಲ್ಪ ಜಾಗ ಇರಬೇಕು, 200-300 ಸ್ಕ್ವೇರ್ ಮೀಟರ್ ಜಾಗ ಇದ್ರೆ ನೀವು ಅಲಂಕಾರಿಕ ಮೀನುಗಳನ್ನು ಸಹ ಬೆಳಿಬಹುದು. ಕೆಲವರು ಮಕ್ಕಳು, ಸಣ್ಣ ಮಕ್ಕಳು ಮತ್ತೆ ವಯಸ್ಸಾದರೂ ಅವರಿಗೆ ಒಂದು ಅವಕಾಶಗಳನ್ನು ಕೊಡಿ, ಮೀನು ಮರಿಗಳನ್ನ ದಿವಸ ನೋಡ್ಲಿಕ್ಕೆ ಅಲಂಕಾರಿಕ ಮೀನುಗಳನ್ನ. ಡಿಮ್ಯಾಂಡ್ ಇದೆ. ಕೆಲವು ವೆರೈಟಿಗಳಿಗೆ ತುಂಬಾ ಡಿಮ್ಯಾಂಡ್ ಇದೆ. ಓಕೆ, ಈ ಒಂದು ಗೋಲ್ಡ್ ಫಿಶ್ ಅಂತ ಇದೆ, ಮಾಡಬಹುದು. ಈ ಅಲ್ಲಿ ಮೇಲ್ಗಡೆ ಒಂದು ಸೆಂಟ್ರಲ್ ಹಾಕಿದೀನಿ ಗೋಲ್ಡ್ ಫಿಶ್. ಒಂದು ಗೋಲ್ಡ್ ಫಿಶ್ ಗೆ ನೀವು ಶಾಪ್ಗಳಲ್ಲಿ ತಗೊಳಕ್ ಹೋದ್ರೆ 50-60 ರೂಪಾಯಿ ಚಾರ್ಜ್ ಮಾಡ್ತಾರೆ ಒಂದು ಗೋಲ್ಡ್ ಫಿಶ್ ಗೆ. ಅದು ಸಣ್ಣದಾದ್ರೆ 15-20 ರೂಪಾಯಿ ಸಿಗುತ್ತೆ, ಆ ಸೈಜು 50-60 ರೂಪಾಯಿ ಆಗುತ್ತೆ. ಕೆಲವೊಂದು ಅಲ್ಲಿ ಗೌರಮಿ ಮೀನು ಇದೆ, ಅದು ಸಹ 50-60 ರೂಪಾಯಿ ಆಗುತ್ತೆ. ಇದು ಗ್ರೀನ್ ಟೆರರ್ ಅಂತ ಇದೆಯಲ್ಲ, ಇಲ್ಲಿ ನಮ್ಮ ಕಾಲೇಜಲ್ಲಿ ಈ ಫಿಶ್ ಗಳನ್ನ ಬ್ರೀಡ್ ಮಾಡ್ತೀವಿ. ಒಂದು ಫಿಶ್ ಗೆ ದೊಡ್ಡ ಮೀನು 500-600 ರೂಪಾಯಿ ಆ ಮೀನು. ಓಕೆ, ಸಣ್ಣದಾದ್ರೆ 60-70 ರೂಪಾಯಿ ತಗೋತಾರೆ. ಅದೇ ತುಂಬಾ ದಪ್ಪ ಏನಾಗಲ್ಲ, ಮ್ಯಾಕ್ಸಿಮಮ್ ಅಂತಂದ್ರೆ ಒಂದು 1/2 ಅಡಿ ಬರ್ತಾವ. ಓಕೆ, ಅಂದ್ರೆ ಅದು ತಳಿ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು. ಓಕೆ, ಸೊ ಇದು ನಮ್ಮ ಕೃಷಿ ಕಾಲೇಜ್ ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ಇರತಕ್ಕಂತ ಅವಕಾಶಗಳು. ಇವರು ತರಬೇತಿಗಳನ್ನ ಸಹ ನಾವು ಮೀನುಗಾರಿಕೆ ಬಗ್ಗೆನೆ ಕೊಡ್ತೀವಿ, 2-3 ದಿವಸ ತರಬೇತಿಗಳನ್ನ ಸಹ ಕೊಡ್ತೀವಿ. ಸೊ ನಾವು ಇವ್ರಿಗೆ ಹೇಳ್ತೀವಿ, ಸುಧಾಕರ್ ಅವರಿಗೆ, ಅವರು ಅನೌನ್ಸ್ ಮಾಡ್ತಾರೆ ನಿಮಗೆ, ಅವಾಗ ಬರಬಹುದು ತರಬೇತಿ ಇದೆ ಅಂತಂದು. ಸೊ ಆಸಕ್ತ ರೈತರು ಏನಾದರೂ ಮೀನುಗಾರಿಕೆ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಯಾವಾಗಾದ್ರೂ ಕಾಂಟ್ಯಾಕ್ಟ್ ಮಾಡಿ ಶಾಂತನಗೌಡ ಅಂತ 8437-511-351 8437-511-351 ಧನ್ಯವಾದಗಳು. ಇದುವರೆಗೂ ಕೃಷಿ ರಂಗದಲ್ಲಿ ಕೆಳದಿ ಶಿವಪ್ಪನಾಯ್ಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ICAR ಕೃಷಿ ವಿಜ್ಞಾನ ಕೇಂದ್ರ ನವಲೆ ಶಿವಮೊಗ್ಗ ಹಾಗೂ ಕೃಷಿ ಇಲಾಖೆಯ ದಾವಣಗೆರೆ ಇಲ್ಲಿ ಹಮ್ಮಿಕೊಂಡ ರೇಡಿಯೋ ಕಿಸಾನ್ ರೈತ ದಿನಾಚರಣೆ 2025 ಅಂಗವಾಗಿ ಕಾರ್ಯಾಗಾರದಲ್ಲಿ ಸಮಗ್ರ ಕೃಷಿಯಲ್ಲಿ ಮೀನುಗಾರಿಕೆಯಿಂದ ರೈತರ ಆದಾಯ ದ್ವಿಗುಣಗೊಳಿಸುವುದರ ಕುರಿತು ZAHRS ನವಲೆ ಶಿವಮೊಗ್ಗದ ಒಳನಾಡು ಮೀನುಗಾರಿಕೆ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಶಾಂತನಗೌಡ AH ಅವರಿಂದ ಮಾಹಿತಿಯನ್ನು ಕೇಳಿದಿರಿ. ಪ್ರಸ್ತುತಿ ಏರ್ಪಡಿಸಿದವರು ಡಾಕ್ಟರ್ ಎಸ್ಎಂ ಸುಧಾಕರ್. ಆತ್ಮೀಯ ರೈತ ಬಂದವರೇ, ಈಗ ಕೃಷಿ ಮಾಹಿತಿಯನ್ನ ಕೇಳೋಣ, ಬನ್ನಿ. ಆತ್ಮೀಯ ರೈತ ಬಾಂಧವರೇ, ದಾವಣಗೆರೆ ಜಿಲ್ಲೆಯಾದಂತ ಪ್ರಸಕ್ತ ಬೇಸಿಗೆ ಹಂಗಾಮಿನ ಭತ್ತದ ನಾಟಿ ಕಾರ್ಯ ಪ್ರಾರಂಭವಾಗಿದ್ದು, ಭತ್ತದ ಬೆಳೆಯ ಉತ್ತಮ ಬೆಳವಣಿಗೆ ಹಾಗೂ ಇಳುವರಿ ಹೆಚ್ಚಿಸಲು ಅಗತ್ಯ ಪೋಷಕಾಂಶಗಳ ನಿರ್ವಹಣೆ ಮುಖ್ಯವಾಗಿರುತ್ತದೆ. ಭತ್ತದ ಬೆಳೆಯಲ್ಲಿ ಡಯಂಚ 10-15 ಕಿಲೋಗ್ರಾಂ ಬೀಜ ಪ್ರತಿ ಎಕರೆಗೆ, ಸೆಣಬು 10-15 ಕಿಲೋಗ್ರಾಂ ಬೀಜ ಪ್ರತಿ ಎಕರೆಗೆ, ಅಲಸಂದೆ 10-12 ಕಿಲೋಗ್ರಾಂ ಬೀಜ ಪ್ರತಿ ಎಕರೆಗೆ, ಹೆಸರು ಮತ್ತು ಉದ್ದು 6-8 ಕಿಲೋಗ್ರಾಂ ಬೀಜ ಪ್ರತಿ ಎಕರೆಗೆ, ಹಸಿರೆಲೆ ಗೊಬ್ಬರದ ಗಿಡಗಳನ್ನು ಬೆಳೆದು ಹೂ ಬಿಡುವ ಮೊದಲು ಉಳುಮೆ ಮಾಡಿ ಭೂಮಿಗೆ ಸೇರಿಸುವುದರಿಂದ ಎಕರೆಗೆ 4-8 ಟನ್ ಹಸಿರು ಗೊಬ್ಬರವನ್ನು ಭೂಮಿಗೆ ಸೇರಿಸಬಹುದು. ಚೌಳು, ಜೌಗು ಹಾಗೂ ಕಡಿಮೆ ಫಲವತ್ತದ ಭೂಮಿಯಲ್ಲಿ ಹಸಿರೆಲೆ ಗೊಬ್ಬರಗಳ ಬಳಕೆಯಿಂದ ಸಾವಯವ ಇಂಗಾಲ, ಸಾರಜನಕದ ಲಭ್ಯತೆ ಹೆಚ್ಚಾಗುವುದಲ್ಲದೆ ಭೂಮಿಯಲ್ಲಿ ಕಾಲಕ್ರಮೇಣ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಧರ್ಮಗಳು ಸುಧಾರಿಸುತ್ತವೆ. ಸಸಿಮಡಿಗಳಲ್ಲಿ ಅಜೋಸ್ಪೈರಿಲಂ ಜೀವಾಣುವನ್ನು ಬಳಕೆ ಮಾಡದಿದ್ದಲ್ಲಿ ಸಸಿಮಡಿಯಿಂದ ಸಸಿಗಳನ್ನು ಕಿತ್ತ ನಂತರ ಬೇರುಗಳನ್ನು 400 ಗ್ರಾಂ ಅಜೋಸ್ಪೈರಿಲಂ ಜೈವಿಕ ಗೊಬ್ಬರದ ದ್ರಾವಣದಲ್ಲಿ ಅದ್ದಿ ಉಪಚಾರ ಮಾಡಿದ ನಂತರ ನಾಟಿ ಮಾಡಬೇಕು. ನಾಟಿ ಮಾಡಲು 3 ವಾರಗಳ ಮೊದಲೇ 4-5 ಟನ್ ಕಳಿತ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಅನ್ನು ಮಣ್ಣಿನಲ್ಲಿ ಬೆರೆಸಬೇಕು. ಬೇಸಿಗೆ ಭತ್ತಕ್ಕೆ 50-25 ಕಿಲೋಗ್ರಾಂ ಸಾರಜನಕ, ರಂಜಕ ಮತ್ತು ಪೊಟ್ಯಾಷಿಯಂ ಪ್ರತಿ ಎಕರೆಗೆ ಶಿಫಾರಸು ಮಾಡಿದ್ದು, 50% ಸಾರಜನಕ ಪೂರ್ತಿ ರಂಜಕ ಮತ್ತು 50% ಪೊಟ್ಯಾಷ್ ಅನ್ನು ನಾಟಿ ಸಮಯದಲ್ಲಿ ನೀಡಬೇಕು. ನಾಟಿ ಮಾಡಿದ 25-30 ದಿನಗಳಲ್ಲಿ 25% ಸಾರಜನಕ ಮತ್ತು ನಾಟಿ ಮಾಡಿದ 60 ದಿನಗಳಲ್ಲಿ 25% ಸಾರಜನಕ ಮತ್ತು 50% ಪೊಟ್ಯಾಷ್ ಅನ್ನು ಒದಗಿಸುವ ರಸಗೊಬ್ಬರಗಳನ್ನು ಮೇಲ್ಗೊಬ್ಬರವಾಗಿ ನೀಡಬೇಕು. ಯಂತ್ರಚಾಲಿತ ನಾಟಿ, ಕೂರಿಗೆ ಬಿತ್ತನೆಯಿಂದ ಕೃಷಿ ವೆಚ್ಚಗಳನ್ನು ಗಣನೀಯವಾಗಿ ಕಡಿಮೆ ಮಾಡಬಹುದಾಗಿರುವುದರಿಂದ ತಮ್ಮ ತಮ್ಮ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಭೇಟಿ ನೀಡಿ ಮಾಹಿತಿ ಪಡೆದುಕೊಳ್ಳಬಹುದಾಗಿದೆ ಎಂದು ದಾವಣಗೆರೆ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಬೇಸಿಗೆ ಭತ್ತದ ಬೆಳೆಯಲ್ಲಿ ಗುಣಿಗಳ ಸಂಖ್ಯೆ ಮತ್ತು ನಾಟಿಯ ಅಂತರಕ್ಕೆ ಬಂದರೆ, ಗುಣಿಗಳ ಸಂಖ್ಯೆ ಮತ್ತು ನಾಟಿ ಅಂತರ ಹೆಚ್ಚು ಕಡಿಮೆಯಾದರೆ ಇಳುವರಿಯೂ ಹೆಚ್ಚು ಕಡಿಮೆಯಾಗುತ್ತದೆ. ಇದು ತಳಿಯ ಅವಧಿ ಹಾಗೂ ತೆಂಡೆ ಹಿಡಿಯುವ ಶಕ್ತಿ ಮತ್ತು ಮಣ್ಣಿನ ಫಲವತ್ತತೆ ಮತ್ತಿತರ ಅಂಶಗಳನ್ನು ಅವಲಂಬಿಸಿರುತ್ತದೆ. ಫಲವತ್ತತೆ ಹೆಚ್ಚಾಗಿರುವ ಭೂಮಿಯಲ್ಲಿ ಒಂದು ಗುಣಿಗೆ 2 ಪೈರುಗಳಂತೆ, ಫಲವತ್ತತೆ ಸಾಧಾರಣವಾಗಿದ್ದರೆ 2-4 ಪೈರುಗಳನ್ನು ಪ್ರತಿ ಗುಣಿಗೆ 5 ಸೆಂಟಿಮೀಟರ್ ಆಳಕ್ಕಿಂತ ಹೆಚ್ಚಾಗದಂತೆ ಸಸಿಗಳನ್ನು ನಾಟಿ ಮಾಡಬೇಕು. ವಯಸ್ಸಾದ ಪೈರನ್ನು ನಾಟಿ ಮಾಡುವುದು ಅನಿವಾರ್ಯವಾದಾಗ ಮತ್ತು ಕ್ಷಾರಮುಕ್ತ ಮಣ್ಣಿನಲ್ಲಿ ನಾಟಿ ಮಾಡುವಾಗ ಸಾಧಾರಣವಾಗಿ ನಾಟಿ ಮಾಡುವುದಕ್ಕಿಂತ ಹೆಚ್ಚು ಸಾಂದ್ರತೆಯಲ್ಲಿ, ಅಂದರೆ 4-5 ಸಸಿಗಳನ್ನು ನಾಟಿ ಮಾಡಬೇಕು. ದೀರ್ಘಾವಧಿ ಹಾಗೂ ಮಧ್ಯಮಾವಧಿ ತಳಿಗಳಲ್ಲಿ ಸಾಲಿನಿಂದ ಸಾಲಿಗೆ 20 ಸೆಂಟಿಮೀಟರ್ ಹಾಗೂ ಗಿಡದಿಂದ ಗಿಡಕ್ಕೆ 10 ಸೆಂಟಿಮೀಟರ್ ಅಂತರದಲ್ಲಿ ಪ್ರತಿ ಚದರ್ ಮೀಟರ್ ಪ್ರದೇಶಕ್ಕೆ 45-50 ಗುಣಿಗಳು ಬರುವಂತೆ ನಾಟಿ ಮಾಡಬೇಕು. ಕಡಿಮೆ ಅವಧಿ ತಳಿಗಳಲ್ಲಿ ತೆಂಡೆ ಹಿಡಿಯುವ ಶಕ್ತಿ ಕಡಿಮೆ ಇರುವುದರಿಂದ ಹೆಚ್ಚು ಸಾಂದ್ರತೆಯಲ್ಲಿ, ಅಂದರೆ ಸಾಲಿನಿಂದ ಸಾಲಿಗೆ 15 ಸೆಂಟಿಮೀಟರ್ ಹಾಗೂ ಗಿಡದಿಂದ ಗಿಡಕ್ಕೆ 10 ಸೆಂಟಿಮೀಟರ್ ಅಂತರದಲ್ಲಿ ಪ್ರತಿ ಚದರ್ ಮೀಟರ್ ಪ್ರದೇಶಕ್ಕೆ 65-68 ಗುಣಿಗಳು ಬರುವಂತೆ ನಾಟಿ ಮಾಡಬೇಕು ಎಂದು ದಾವಣಗೆರೆ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಆತ್ಮೀಯ ರೈತ ಬಾಂಧವರೇ, ಇದೊಂದು ಈ ಹರಾಜು ಪ್ರಕಟಣೆ. ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, 2025 ವರ್ಷದ ಶಿವಮೊಗ್ಗ ಜಿಲ್ಲೆಯ ವಿವಿಧ ತೋಟಗಾರಿಕೆ ಕ್ಷೇತ್ರಗಳಲ್ಲಿ ದಿನಾಂಕ 1/1/2025 30/6/2025 ಮೊದಲನೇ ಅವಧಿವರೆಗಿನ ಸಪೋಟ, ಮಾವು, ಗೇರು ಹಾಗೂ ದಿನಾಂಕ 1/1/2025 31/12/2025 ವಾರ್ಷಿಕ ತೆಂಗು, ಕೋಕೋ, ದಾಲ್ಚಿನಿ, ಹಲಸು, ಹುಣಸೆ ಮತ್ತು ನೇರಳೆ ಫಸಲುಗಳನ್ನು ಈ ಹರಾಜು ಇಲ್ಲವೇ ಮುಚ್ಚಿದ ಲಕೋಟೆ ಕಂ ಬಹಿರಂಗ್ ಹರಾಜು ಮುಖಾಂತರ ದಿನಾಂಕ 1/1/2025 31/12/2025 ಅವಧಿಗೆ ವಿಲೇವಾರಿ ಮಾಡಲಾಗುವುದು. ಇಚ್ಛೆಯುಳ್ಳವರು ತೋಟಗಾರಿಕೆ ಕ್ಷೇತ್ರಗಳಲ್ಲಿನ ಫಸಲು ವೀಕ್ಷಿಸಿ ನಿಬಂಧನೆ ಮತ್ತು ಷರತ್ತುಗಳ ಒಪ್ಪಿಗೆಯಾದಲ್ಲಿ ಈ ಹರಾಜಿನಲ್ಲಿ ಭಾಗವಹಿಸಬಹುದು. ಈ ಹರಾಜಿನ ಪ್ರಕ್ರಿಯೆಗಳು ದಿನಾಂಕ 14/2/2025 ಪ್ರಾರಂಭವಾಗಿ ದಿನಾಂಕ 28/2/2025 ಮುಕ್ತಾಯಗೊಳ್ಳಲಿದೆ. ಈ ಹರಾಜು ನಿಬಂಧನೆ, ನಿಯಮಾವಳಿ ಹಾಗೂ ಹೆಚ್ಚಿನ ವಿವರಗಳಿಗೆ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ರಾಜ್ಯ ವಲಯ ಶಿವಮೊಗ್ಗ ಕಚೇರಿ ಅಥವಾ ದೂರವಾಣಿ ಸಂಖ್ಯೆ 0818-2-2-2-2-7-9-2-2-7-9 ಕಚೇರಿ ಸಮಯದಲ್ಲಿ ಸಂಪರ್ಕಿಸಬಹುದು ಹಾಗೂ ವೆಬ್ಸೈಟ್ https://kppp.karnataka.gov.in ಇದರಿಂದ ತಿಳಿದುಕೊಳ್ಳಬಹುದಾಗಿರುತ್ತದೆ. ಇದುವರೆಗೂ ಕೃಷಿ ಮಾಹಿತಿಯಲ್ಲಿ ಭತ್ತದಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮತ್ತು ಭತ್ತದ ಬೆಳೆಯಲ್ಲಿ ಗುಣಿಗಳ ಸಂಖ್ಯೆ ಕುರಿತು ಮಾಹಿತಿಯನ್ನ ನೀಡಿದಿರಿ. ಮಾಹಿತಿಯನ್ನು ನೀಡಿದವರು ಎಸ್ಎಂ ಸುಧಾಕರ್ ಅವರು. ಕೇಳುಗರೆ, ಐಎಂಎ ಶಿವಮೊಗ್ಗ ಶಾಖೆಯ ಅಮೃತ ಮಹೋತ್ಸವ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ